ಪರಮಾನಂದಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಪ್ರಣತೋಸ್ಮ್ಯಹಂ ದುರ್ಲಭಂ ತ್ರಯಮೇವೈತತ ದುರ್ಲಭಂ ತ್ರಯಮೇವೈತತ ದೈವಾನುಗ್ರಹ ಹೇತುಕಂ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯಃ ಮಹಾಪುರುಷ ಸಂಶಯಃ ಲಬ್ಧ್ವಾ ಕಥಂ ಚಿನ್ನರ ಜನ್ಮ ದುರ್ಲಭಂ ಲಬ್ಧ್ವಾ ಕಥಂ ಚಿನ್ನರ ಜನ್ಮ ದುರ್ಲಭಂ ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ ಯಸ್ವಾತ್ಮ ಮುಕ್ತೈ ನಯತೇತ ಮೂಢದೇಹಿ ಯಸ್ವಾತ್ಮ ಮುಕ್ತೈ ನಯತೇತ ಮೂಢದೇಹಿ ಸಹ್ಯಾತ್ಮಃ ಸ್ವಂ ವಿನಿಹಂತ್ಯ ಸದ್ಗ್ರಹಾಃ ಸಹ್ಯಾತ್ಮಃ ಸ್ವಂ ವಿನಿಹಂತ್ಯ ಸದ್ಗ್ರಹಾಃ ಸದ್ಗ್ರಹ ಅನಿತ್ಯವಾದ ಕ್ಷಣಿಕವಾದ ದಾಟಲು ಅಸಾಧ್ಯವಾದ ಈ ಪ್ರಪಂಚವನ್ನು ಈ ಇಂದ್ರಿಯ ವಿಷಯಾದಿ ಭೋಗಗಳನ್ನು ಇವನು ಸತ್ಯವೆಂದು ಗ್ರಹಿಸಿದ್ದರಿಂದಾಗಿ ಸಂವಿನಿಹಂತಿ ತನ್ನ ನಾಶವನ್ನು ತಾನೇ ಮಾಡಿಕೊಳ್ತಾನೆ. ಸಂ ಅಂದರೆ ತನ್ನ ನಾಶವನ್ನು ತಾನೆ. ಯಾಕ್ರಿ ತನ್ನ ನಾಶ ತಾನೇ ಮಾಡ್ಕೋತಾನೆ? ಯಾವುದನ್ನು ನೆಚ್ಚಬಾರ್ದಾಗುತ್ತೋ ಅದನ್ನು ನೆಚ್ಚುತ್ತಾನೆ. ಅಷ್ಟೇ ಅವನು ಮಾಡಿದ ಅಪರಾಧ. ಯಾವುದು ಅಸತ್ಯವಾಗಿದೆಯೋ ಅದನ್ನು ಸತ್ಯ ಅಂತ ತಗೊಳ್ತಾನೆ. ಯಾವುದು ಅನಿತ್ಯವಾಗಿದೆ ಅದನ್ನು ಶಾಶ್ವತ ಅಂತ ತಗೊಳ್ತಾನೆ. ಮತ್ತು ತಗೊಳ್ಳೋದಿಷ್ಟೇ ಅಲ್ಲ, ಅದರಲ್ಲಿ ಅಭಿಮಾನವನ್ನು ಹೊಂದಿದೆ, ಅದ್ರ ಜೊತೆ ಅವನು ಅದು ತಾನೇ ಎಂದು ಮೋಹಿತನಾಗ್ತಾನೆ. ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಾಗಿರ್ಬೋದು, ಹೊರಗಿನ ವಿಷಯ ವಸ್ತು ಪದಾರ್ಥಗಳಾಗಿರ್ಬೋದು, ಇವೆಲ್ಲವನ್ನು ಅವನು ಶಾಶ್ವತ ಸತ್ಯ ಇದನ್ನ ನಾನು ಬಿಟ್ಟು ಹೋಗೋದಿಲ್ಲ, ನಾ ಇದನ್ನ ಬಿಟ್ಟು ಹೋಗೋದಿಲ್ಲ. ಎಲ್ಲರೂ ಹಂಗ ಅನ್ಕೊಂಡಿವಿ. ಅವನು ಅದನ್ನ ಗಟ್ಟಿ ಅಸದ್ಗ್ರಹ, ಅಸತ್ತನ್ನೇ, ಅನಿತ್ಯವನ್ನೇ, ಕ್ಷಣಿಕವಾದದ್ದನ್ನೇ ಗ್ರಹ ಅವನು ಹಿಡ್ಕೊಂಡ್ಬಿಟ್ಟಾನೆ, ಗಟ್ಟಿ ಹಿಡ್ಕೊಂಡ್ಬಿಟ್ಟಾನೆ. ಇದರಿಂದಾಗೇನು ಸಂವಿನಿಹಂತಿ, ತನ್ನ ಆತ್ಮಹತ್ಯೆಯನ್ನ, ಆತ್ಮಹತ್ಯೆ ಅಂದ್ರೆ ತನ್ನ ಹತ್ಯೆ, ತನ್ನ ಆತ್ಮಹತ್ಯೆ ಅಲ್ಲ ಆತ್ಮಹತ್ಯೆ. ಎಲ್ಡದ ನೋಡ್ರಿ, ಯು ಕಿಕ್ ದಿ ವರ್ಲ್ಡ್ ಆರ್ ವರ್ಲ್ಡ್ ವಿಲ್ ಕಿಕ್ ಯು, ಎರಡ ಇರೋದು. ಜಾಣನಾಗಿ ನೀನೇ ಬಿಟ್ಟು ಬಂದಿಯೋ ವಿತ್ ಆಲ್ ರೆಸ್ಪೆಕ್ಟ್ ಅಂಡ್ ಗೌರವ ಸನ್ಮಾನದಿಂದ ಅದನ್ನು ಬಿಟ್ಕೊಟ್ಟು ಬಂದಿಯೋ, ಯು ಆರ್ ಸೇಫ್. ಇಲ್ಲ, ಒದಿಸ್ಕೊಂಡು ಹೋಗ್ತೀಯ. ಎಲ್ಲ ಇರೋದು ಮೂರನೇ ದಿನ ಕಾಂಪ್ರಮೈಸ್ ಇದ್ರೊಳಗೆ. ಒಂದು, ಅದನ್ನು ನೆಚ್ಚಿಕೊಂಡು ಅಲ್ಲಿಯೇ ಸೆಗಣಾಗಿನ ಹುಳ ಹೊರಳಾಡ್ದಂಗೆ ಅಲ್ಲೇ ಹೊರಳಾಡ್ಕೋತ ಕೂತು. ಇಲ್ಲ, ಕಿಕ್ ದಿ ವರ್ಲ್ಡ್, ಬರ್ನ್ ಯುವರ್ ಬೋಟ್, ಟರ್ನ್ ಯುವರ್ ಬ್ಯಾಕ್, ವಾಕ್ ಅಹೆಡ್. ಏ ಸಪ್ ಇರ್ಲಿ, ಏಕ ನಾವ ಏಕ ಹಾತ ರಾಮ ನಾಮ ಏಕ ಹಾತ ಕಿನಾರೆ ನಡೆಯುವುದಿಲ್ಲ, ಒಂದು ಇಂಚು ಕೂಡ ಮುಂದೆ ಹೋಗುದಿಲ್ಲ. ಎತ್ತಿಲ್ಲ ನಾಳೆ ಅದು ನಿನಗೆ ಅದು ತೊಂದರೆ ಮಾಡು. ಇವತ್ತಿಲ್ಲ ನಾಳೆಲ್ಲ ದಿವಸಾನು ತೊಂದರೆ ಕೊಡ್ತಾರೆ. ನಿನ್ನ ಅರಿವಿಗೆ ಬಂದಿರೋದಿಲ್ಲ ಅಷ್ಟೇ, ಯಾವತ್ತಿನ ನಿನ್ನ ಅರಿವು ಬಂದಿರ್ತದೋ ಬಹಳ ಲೇಟ್ ಆಗೋಗಿರ್ತದೆ. ಇವನು ಆತ್ಮಹಾನಿ ಮಾಡಿಕೊಳ್ಳುವ ಆತ್ಮಹ ತನ್ನ ನಾಶವನ್ನು ತಾನು ಮಾಡ್ಕೊಳ್ತಾನೆ. ಯಾರವನು? ಮೂಢಧೀಹಿ ಮೂರ್ಖ ಹೈನ್ ಸಾನ್ ಮೂರ್ಖ. ಏನ್ರಿ ಎಷ್ಟು ಓದ್ಯಾರ ಏನ್ ಕತೆ ಏನ್ ಮಾಡಿದ್ರಿ? ಏನು ಆತ್ಮಮುಕ್ತೈಹಿ ನ ಯತೇತ. ತನ್ನನ್ನು ತಾನು ಬಿಡಿಸ್ಕೋಬೇಕು, ಈ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಬೇಕು ಅನ್ನುವ ಯಾವ ಪ್ರಯತ್ನವನ್ನು ಅವನು ಮಾಡ್ತಾ ಇಲ್ಲಪ್ಪ. ಅವನಿಗೆಲ್ಲ ಪ್ರಾಪ್ತವಾಗಿದೆ, ಉಪಾಧಿ ಮನುಷ್ಯ ಉಪಾಧಿ ಪ್ರಾಪ್ತಿಯಾಗಿದೆ, ನರಜನ್ಮ ಪ್ರಾಪ್ತಿಯಾಗಿದೆ. ಎಂತ ನರಜನ್ಮ? ದುರ್ಲಭಂ ನರಜನ್ಮ. ಸೊಳ್ಳೆ ಆಗಿಬಿಟ್ಲಿಲ್ಲ, ತಿಗಿಣಿ ಆಗಿಬಿಟ್ಲಿಲ್ಲ, ಕ್ರಿಮಿ ಆಗಿಬಿಟ್ಲಿಲ್ಲ, ಜಿರಲೆ ಆಗಿಬಿಟ್ಲಿಲ್ಲ. ಹೋಗ್ಲಿ ಬಿಡು, ಅತ್ಯಂತ ಇವಾಲ್ಡ್ ಎನಿಮಲ್ಲು ಅವನು. ಹಸು ಆಗಿ ಹುಟ್ಟಲಿಲ್ಲ. ಎಷ್ಟೇ ಇವಾಲ್ಡ್ ಆಗಿದ್ರು ಕೂಡ ಅಪ್ಪಿತಪ್ಪಿ ಆ ಹಸು ಒಳಗೆ ಕಾಲಿಡ್ತಂದ್ರೆ ಬಡತ ಕಲಿಸುತ್ತದೆ. ಎಲ್ಲಿ ಬೇಕಾದ್ರೂ ಕಾಲಿಡಬಹುದು, ಕೊಚ್ಚಾಗಾದ್ರೂ ಇಡು, ಅಮೃತದಾಗಾದ್ರೂ ಎಲ್ಲಿ ಬೇಕಾದ್ರಿಡ್ಬೋದು. ಎಷ್ಟು ಸ್ವಾತಂತ್ರ್ಯತೆ! ಇಂತಹ ದುರ್ಲಭವಾದ ಮನುಷ್ಯ ಜನ್ಮನ ಪಡೆದಾಗಿ ಕೂಡ ತಸ್ತ್ರಾಭಿ ಪುಂಸ್ತ್ವಂ ಅವನು ಮೋಕ್ಷ ಪುರುಷಾರ್ಥವನ್ನ ಇಟ್ಕೊಂಡಿದ್ದಾನೆ. ನಮ್ ನಿಮ್ಮಂಗೆ ಸುಮ್ಮನೆ ಕಾಟಾಚಾರ್ಯ ಅಲ್ಲ, ಅವನು ಮೋಕ್ಷವನ್ನು ಬೇಕು ಅಂತ. ಯಾಕಂದ್ರೆ ಇಲ್ಲಿ ಪುರುಷಾರ್ಥದ ಸ್ವಾತಂತ್ರ್ಯತೆ ಅಂತ ಬರ್ತದೆ. ಪುರುಷಾರ್ಥದ ಸ್ವಾತಂತ್ರ್ಯತೆಯ ಅಂತಿಮ ಘಟ್ಟ ಯಾವುದು? ಮುಮುಕ್ಷುತ್ವ. ಅದನ್ನ ತಗೊಂಡ್ಬಿಡ್ರಿ ಡೈರೆಕ್ಟ್ ಆಗಿ. ಆ ಮುಮುಕ್ಷುತ್ವವನ್ನು ಹೊಂದಿದ್ದಾನೆ ಅಂತ ಇಟ್ಕೊಂಬಂತೆ. ಶ್ರುತಿ ಪಾರದರ್ಶನಂ ಪ್ರಮಾಣಗಳನ್ನು ನೆಚ್ಚಿಕೊಂಡಾನೆ ಅಂತ ಇಟ್ಕೊಂಬೋಣ. ಆದ್ರೆ ಸರ್ಟಿಫಿಕೇಟ್ ಸಲುವಾಗಿ ಆತ್ಮಮುಕ್ತ ಹಿನ್ನೆಲೆ ನಾನೂ ಕ್ಯಾಂಪಿಗೆ ಹೋಗಿ ಬಂದೆ ಅಂತ ಅನಿಸ್ಕೋಬೇಕಾಗಿದೆ. ನಾನು ಕ್ಯಾಂಪಿಗೆ ಹೋಗಿ ಬಂದೆ, ನಾನು ಕೋರ್ಸ್ ಮಾಡಿಕೊಂಡೆ. ಗೊತ್ತಲ್ಲ ಈ ಪ್ರಕಾರವಾದಂತಹ ಶೋಪೀಸ್ ಆಗ್ಲಿಕ್ಕೆ ಬಯಸ್ತಾನೆ. ಲೈಬ್ರರಿ ಸಂಗ್ರಹ ಮಾಡಿಡ್ತಾನೆ. ಆದರೆ ಮುಕ್ತಿಗಾಗಿ ಅವನಿಗೆ ಪ್ರಯತ್ನ ಇಲ್ಲ. ಮುಮುಕ್ಷತ್ವದಲ್ಲ ಸ್ವಾಮೀಜಿ, ಮತ್ತೆ ಅದು ಕೂಡ ಶೋಪೀಸ್, ಅದು ಕೂಡ ಶೋಪೀಸ್. ಅದಕ್ಕೆ ಹೇಳ್ತಾರೆ, ಎಲ್ಲಿಯೂ ಸಲ್ಲದವರು ವೇದಾಂತಕ್ಕೆ ಸಲ್ಲುತ್ತಾರೆ. ಎಲ್ಲಿಯೂ ಸಲ್ಲದವರು ವೇದಾಂತಕ್ಕೆ. ಎಲ್ಲೇ ಕಳಿಸೋ ಫೇಲ್ ಆಗಿ ಬರ್ತಾನೆ ಅವನು. ಹಂಗೆ ನೀವು ಎಲ್ಲಿ ಹೋಗ್ಬೇಕು ಸ್ವಾಮಿ? ಸುಮ್ಮನೆ ವೇದಾಂತಕ್ಕಪ್ಪ, ನಿನಗೆ ಯಾರು ಹೊರಗೆ ಹಾಕೋದಿಲ್ಲ, ಎರಡು ಹೊತ್ತು ಊಟ ಮಾಡ ಆರಾಮಾಗಿ. ಯಾರೇ ಹೊರ ಫೀಸ್ ಅಂತೂ ಕೊಡಬೇಡ, ನಿಮ್ಗೆ ಫೀಸ್ ಕೇಳೋದೇ ಇಲ್ಲ. ಹೋಮ್ವರ್ಕ್ ಇಲ್ಲ, ಮಾಡ್ಕೋಬೇಡ ಅಂದ್ರೆ ಕೇಳಲಿಕ್ಕೆ ಹೋಗೋದಿಲ್ಲ. ಏನ ಒಳಗೆ ಚಿಂಗಾರ ಆ ಕಿಡಿ ಇತ್ತು ಅಂತಂದ್ರೆ ಬಗ್ ಅಂತಾನೆ ಹೊರಬಿಡ್ತು. ಜೀವನ ಪೂರ್ಣ ಬದಲಾಗ್ಬಿಡ್ತು. ಅದರಿಂದ ಎಷ್ಟು ವರ್ಷ ಕಲಿತ್ರಿ, ಎಷ್ಟು ಉಪನಿಷತ್ ಕಲಿತ್ರಿ, ಎಷ್ಟು ಇವೆಲ್ಲವೂ ಸೆಕೆಂಡರಿ ಆಗ್ತವೆ. ನಿನ್ನ ಒಳಗೆ ಬಿಡುಗಡೆಗಾಗಿ ತೀವ್ರ ಇಚ್ಛಾ ಎಷ್ಟಿದೆ? ಮೋಕ್ಷೋ ಮೇ ಭೂಯಾತ್ ತತ್ವಬೋಧ. ಮೋಕ್ಷ ಮೇ ಮೋಕ್ಷ ಭೂಯಾತ್, ನನಗೆ ಬಿಡುಗಡೆ ಆಗಲಿ ಅನ್ನುವ ತೀವ್ರ ಇಚ್ಛಾ. ಕಲ್ಪನೆ ಮಾಡ್ಕೊಡ್ರಿ, ಅಕಸ್ಮಾತ್ ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಒಳಗೆ ಕೂತಿರ್ತೀರಿ, ಕೋಣೆ ಒಳಗೆ ಕರೆಂಟ್ ಹೋಗ್ಬಿಡ್ತದೆ. ಕಲ್ಪನೆ ಮಾಡ್ಕೊಡ್ರಿ, ಕರೆಂಟ್ ಹೋಗ್ಬಿಡ್ತದೆ. ಏ ಬಾಗ್ಲ ಯಾಕೋ ತೆಗೆದೇ ಇಟ್ಟಾರಲ್ಲ ಅಂತ ಹೊರಗಿನವ್ರು ಏನ್ ಮಾಡ್ತಾರೆ? ಅದು ಸೌಂಡ್ ಪ್ರೂಫ್ ಕೋಣೆ, ನೀವು ಒಯ್ಕೊಂಡು ಪಡ್ಕೊಂಡ್ರೆ ಸದ್ ಯಾರು ತೆಗೆಯೋರಿಲ್ಲ ಅಂತೀಯ. ಹೇ ತಾವು ಬರ್ತಾರೆ ತೆಗಿತಾರೆ ಒಂದು ಗಂಟೆ ಎರಡು ಗಂಟೆ. ಕಲ್ಪನೆ ಮಾಡ್ಕೊಡ್ರಿ, ಅವರು ಒಂದು ದಿವಸ ಆದ್ರೂ ತೆಗಿಲೇ ಇಲ್ಲ, ಅವಾಗ ನಿಮ್ಗೆ ಹೆಂಗ ಅನಿಸ್ತದೆ? ನಿಮ್ ಮೈಂಡ್ ಹೆಂಗ್ ಕೆಲಸ ಮಾಡ್ತದೆ ದಯವಿಟ್ಟು ಹೇಳ್ರಿ ನೋಡೋ. ನನಗೆ ಹೈಲಿ ಡಿಸ್ಟರ್ಬ್, ಎಷ್ಟು ಡಿಸ್ಟರ್ಬ್. ಇಲ್ಲ, ಸಮಯ ಕಳೆದಂತೆ ಕಳೆದಂತೆ ಆ ತೀವ್ರತಾ ಜಾಸ್ತಿ ಆಗ್ತದೆ. ಸಮಯ ಕಳೆದಂತೆ ಕಳೆದಂತೆ ತೀವ್ರತಾ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ಒಂದು ಮಗು ಓಕೆ, ಎರಡು ಮಕ್ಕಳು ಓಕೆ, ಮೂರು ಓಕೆ, ಈಗ ತೀವ್ರತಾ ಜಾಸ್ತಿ ಆಗ್ತದೆ. ಏನು ಸಾಕಪ್ಪೋ ಸಾಕು, ಏನು ಚಿಯಾ ಪಿಯಾ ಚಿಯಾ ಪಿಯಾ, ಅದಕ್ಕೆ ಅಡ್ಮಿಷನ್ ಮಾಡಿಸ್ಬೇಕು, ಇದಕ್ಕೆ ಅಡ್ಮಿಷನ್ ಮಾಡಿಸ್ಬೇಕು. ತೀವ್ರತ ಶುರು ಆಯಿತು. ಯಾರಿಗೆ ಬೇಕಾಗಿತ್ತು ಇದು? ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಲೇಟ್ ಶೋ ನೋಡಿಕೊಂಡು ಸಿಳ್ಳು ಹಾಕೋತ ಸಿಟಿ ಹುಡ್ಕೋತ ಅಡ್ಡಾಡ್ತಾ ಇದ್ದೆ, ಇದು ಯಾವನಿಗೆ ಬೇಕಾಗಿತ್ತು? ಏನೋ ಎಲ್ಲಿ ಹೊಂಟಿಯೋ ಅಂತಾನೆ. ಏ ಕಟ್ಕೊಂಡೇನಲ್ಲಪ್ಪ, ಮತ್ತು ಅದಕ್ಕೆ ಮಾರ್ಕೆಟ್ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡ್ಬರ್ತೀನಿ. ಒಂದು ಹೊಳ್ಳಿ ನೋಡಿದವನಲ್ಲ ಮಾರ್ಕೆಟ್ ಕಡೆಗೆ, ಈಗ ಅವ್ನು ತರಕಾರಿ ತರಕ್ಕೆ ಹೋಗ್ಬೇಕು. ಇವೆಲ್ಲ ಹೆಂಗೆಂಗೆ ತೀವ್ರತಾ ಬೆಳೀತಾ ಹೋದವು. ತೀವ್ರತಾ ಸಾಕಪ್ಪೋ ಸಾಕು, ಸಾಕಪ್ಪೋ ಸಾಕು, ಇನ್ಯಾರಿಗೆ ಬೇಕಪ್ಪ ಇದೆಲ್ಲ? ತೀವ್ರತಾ ಜಾಸ್ತಿ ಆಗ್ತಾ ಹೋಗ್ತದೆ. ಇದನ್ನ ಬಿಡುಗಡೆ ಅಂತ ಕರೆಯೋದು. ರೆಸ್ಟ್ಲೆಸ್ ಆಗಿಬಿಡ್ತಾನೆ ಮನುಷ್ಯ. ಅದು ಹೇಳಿಕೊಡೋದ್ರಿಂದ ಅಲ್ಲ, ಆ ಹೃದಯ ಆ ಅಂತಃಕರಣ ಹಣ್ಣಾಗಿ ಹಣ್ಣಾಗಿ ಹಣ್ಣಾಗಿ ಅದು ಪ್ರಬುದ್ಧವಾಗಿ ಆ ಒಂದು ಹಂತದಲ್ಲಿ ಆ ತೀವ್ರತೆ ಅದು ಅತ್ಯಂತ ಉತ್ಕಟವಾದ ಸ್ಥಿತಿ ಹೋಗ್ತದೆ. ಅದನ್ನು ನಾವು ರಿಯಲಿ ಮುಮುಕ್ಷುತ್ವ ಅಂತ ಕರಿತೀವಿ. ಅದಕ್ಕೆ ಹೇಳ್ತಾರೆ ಮೋಕ್ಷೋ ಮೇ ಭೂಯಾತ್ ಇತಿ ತೀವ್ರ ಇಚ್ಛಾ. ತೀವ್ರ ಇಚ್ಛಾ, ಆ ತೀವ್ರತ ಸಾಕು. ಈ ದೇವಸ್ಥಾನ ಎದುರುಗಡೆ ಹಾಲ್ನೊಳಗೆ ಒಂದು ಸಲ ಹಿಂಗೆ ಯಾವುದು ವಿಷಯ ಉಪನ್ಯಾಸ ಮಾಡ್ತಬೇಕಾದ್ರೆ ರೋಪ್ ಸ್ನೇಕ್ ರಜ್ಜು ಸರ್ಪ ಉದಾಹರಣೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹತ್ತಿದ್ದೆ. ಅದ್ರ ಎಷ್ಟು ರಿಯಲಿಸ್ಟಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹತ್ತಿದ್ದೆ ಅಂತಂದ್ರೆ, ಅವ್ ಹೆಣ್ಮಗಳಿಗೆ ಕೂತಿದ್ಲು, ಅವಳು ಕಾಲು ನೋವು ಅದೊಂದು ಕಾಣಿಸಪ್ಪ ಹಿಂಗೆ ಹಿಂಗೆ ಮಾಡ್ಲಿಕ್ಕೆ ಹೋದ್ಲು. ಯಾ ಇಡೀ ಹಾಲ್ ಫುಲ್ ಇತ್ತದು. ಹಿಂಗೆ ಹಿಂಗೆ ಮಾಡ್ಲಿಕ್ಕೆ ಹೋದ್ಲು, ಯಾಕೆ ಸಾಫ್ಟ್ ಸಾಫ್ಟ್ ಅನ್ನಿಸ್ತು. ಅದು ಸಾಫ್ಟ್ ಸಾಫ್ಟ್ ಅನ್ಸಿಕೊಳ್ಳೆ ಅವಳು ಹಿಂಗೆ ಜಮ್ಕ ನಿಂಗೆ ಹೊಳಿ ನಾನು ನೋಡ್ಲಿಕ್ಕೆತ್ತೇನೆ ಜಮ್ಕ. ಹಾ ಹಾವು ಹಾವು ಹಾಗು ಅಂದ್ಬಿಟ್ಟು ಜಿಗಿದು ನಿಂತ್ರ ಹಾಲ್ ನೋಡೋ ಒಬ್ರು ಇಲ್ಲ. ಒಬ್ರಾದ್ರೂ ಕನ್ಸಲ್ಟ್ ಮಾಡ್ತಾರೆ ಸ್ವಾಮೀಜಿ ನೀವು ಉಪನ್ಯಾಸ ಮುಂದುವರಿಸ್ರಿ. ಇಲ್ಲ ಇಲ್ಲಿ ಹಾವು ಬಂದದ ಏನ್ ಮಾಡೋಣ ರಾಮಯ್ಯವ್ರೆ? ಇಲ್ಲ ಕನ್ಸಲ್ಟೇಷನ್ ಇಲ್ಲ ಏನು, ಮೊದಲು ಅಲ್ಲಿನ ಜಾಗ ಬಿಡ. ಪೂರ್ಣಂ ವಿನಿಗ್ರಹ್ಯತ. ಮನೆಯಿಂದ ಬೇಗನೆ ಹೊರಬೀಳಬೇಕು ಸಾಧನ ಪಂಚಕ. ಪೂರ್ಣಂ ವಿನಿರ್ಗಮ್ಯತ, ಪೂರ್ಣಂ ಹೌ ಪೂರ್ಣಂ ಇಮ್ಮಿಡಿಯೇಟ್ಲಿ. ಲೈಕ್ ಸ್ವಾಮಿ ಶಿವಾನಂದ, ದಿ ಸನ್ಯಾಸ್ ಗುರು ಆಫ್ ಸ್ವಾಮಿ ಚಿನ್ಮಯಾನಂದ. ಮಲೇಷ್ಯಾದಲ್ಲಿ ಡಾಕ್ಟರ್ ಆಗಿದ್ರು, ಮಲೇಷ್ಯಾದಲ್ಲಿ ಡಾಕ್ಟರ್ ಆಗಿದ್ರು. ಆಗಿನ ಕಾಲಕ್ಕೆ ಒಂದು 100 ವರ್ಷಗಳ ಹಿಂದೆ, ಇನ್ನೊಂದು 150 ವರ್ಷಗಳ ಹಿಂದೆ 5,000 ರೂಪಾಯಿ ಸಂಬಳ ಅವರಿಗೆ. ಯಾರು ಡಾಕ್ಟರ್ ಆಗಿ ಅಲ್ಲಿ ಹೋಗ್ತಿದ್ದಿಲ್ಲ, ಎಲ್ಲ ರಬ್ಬರ್ ಪ್ಲಾಂಟ್, ಟ್ರ್ಯಾಕ್ಟರ್ ರೋಗ ಮೈ ತುಂಬೆಲ್ಲ ಹತ್ತಿಬಿಡೋದು, ಹಿಂಗಾಗಿ ಯಾರು ಹೋಗ್ತಿರ್ಲಿಲ್ಲ. ಇವ್ರು ಹೋದ್ರು, ಸರ್ವೈವ್ ಆದ್ರು, 5 ವರ್ಷ ಕೆಲಸನ ಮಾಡಿದ್ರು, 5,000 ರೂಪಾಯಿ ಸಂಬಳನೂ ತಗೊಂಡ್ರು. ಆ ನಂತರ ವಾಪಸ್ ಊರಿಗೆ ಬಂದ್ರು. ಊರಿಗೆ ಬಂದು ಹೀಗೆ ಬರ್ತೇನೆ ಅಂತ ತಿಳಿಸಿದ್ರು. ಏರ್ಪೋರ್ಟ್ಗೆ ಹೋದ್ರು, ಮನೆ ಮಂದಿ ಹೋಗಿ ಕರ್ಕೊಂಬಂದ್ರು. ಅವರಿನ್ನೂ ಕಾರಣದಿಂದ ಕೆಳಗೆ ಇಳಿತಾ ಇದ್ದಂತೆ ನಮಸ್ಕಾರಾದಿಗಳಾಗಿ ಒಳಗೆ ಕರ್ಕೊಂಡು ಹೋಗೋ ಟೈಮಿಗೆ ಅವರಿಗಿಂತ ಮುಂಚಿತವಾಗಿ ಆ ಕಾರ್ ಬಾಗಿಲು ತೊಳೆದು ಒಳಗಿನ ಬ್ಯಾಗ್ಗಳನ್ನು ತಗೊಂಡು ಒಳಗೆ ಹೋದರು. ಅವ್ರ ಹಿಂದಿಂದ ಇವರು ಬಂದರು. ಮನೆಯ ಹಸ್ತಲಾಗಿ ಒಳಗೆ ಕಾಲಿಡ್ತಾ ಇದ್ದಂತೆ ಅವರಿಗೆ ದೃಶ್ಯನೇ ಬೇರೆ ಕಾಣಿಸ್ಬಿಡ್ತು. ಏನ್ ದೃಶ್ಯ ಕಾಣಿಸ್ತು ಅಂತಂದ್ರೆ, ಎಲ್ಲ ಬ್ಯಾಗ್ ಹರಡಿ ಬಿಟ್ಟಿದ್ರು ತಳಿದ್ರು. ನನಗೇನ್ ತಂದಾರ್ ಅಂತೇಳಿ ಕಿತ್ತಾಡ್ಬಿಟ್ರು. ನಾನು 5 ವರ್ಷ ಕೆಲಸ ಮಾಡಿ ಬದುಕಿ ಉಳಿದು ಬಂದೇನಿ, ನನ್ನ ಕಡೆಗೆ ಲಕ್ಷ್ಯ ಇಲ್ಲ, ನಾ ಏನ್ ತಂದೇನಿ ಅದ್ರ ಕಡೆ ಲಕ್ಷ್ಯ ಇದೆ, ಇಷ್ಟೇ ನಾ ಜಗತ್ತು. ಹಾಗಾದ್ರೆ 1 ಮಿನಿಟ್ ಇಲ್ಲ, ಹೆಂಗೆ ಒಳಗೆ ಕಾಲಿಟ್ಟಿದ್ರು ಹಂಗೆ ಟರ್ನ್ ಅಬೌಟ್ ಹಿಮಾಲಯ ಕೊಟ್ಟರು. ಇದಕ್ಕಂತಾರೆ ತೀವ್ರತೆ. ಡಿವೈನ್ ಲೈಫ್ ಸೊಸೈಟಿ ಫೌಂಡರ್ಸ್, ದಿವ್ಯ ಜೀವನ ಸಂಘದ ಮೂಲ ಸಂಸ್ಥಾಪಕರು, ಈಗ ಇಡೀ ಜಗತ್ತಿನ ಸುಮಾರು 1,500 ಬ್ರಾಂಚ್ ಅವರು. ಸುಮಾರು ಹಿಮಾಲಯದ ಎಲ್ಲ ಸನ್ಯಾಸಿಗಳನ್ನು ತಯಾರು ಮಾಡಿದ್ದವರೇ ಅವರು. ಕುಪ್ಪಸ್ವಾಮಿ ಅಂತವ್ರ ಹೆಸರು ತಮಿಳ್ನಾಡು, ತಪೋನ್ ಮಹಾರಾಜರು ಕೇರಳ. ತೀವ್ರತ ಹಿಂಗ ಹಂಗ ಯಾಕೆ ಏನು ಏನು ಪ್ರಶ್ನೆ ಕೇಳುದಿಲ್ಲ, ಅದು ಅದು ಒಳಗೆ ಹಣ್ಣಾಗಿ ಬಿಡುತ್ತದೆ. ಜನ್ಮ ಜನ್ಮಾಂತರದ ಅನುಭವಗಳಿಂದಲೋ ಅಥವಾ ಅವರು ನಡೆದುಕೊಂಡು ಬಂದಂತಹ ಬ್ಯಾಕ್ಗ್ರೌಂಡ್ನಿಂದಲೋ ಒಳಗೆ ಹಣ್ಣಾಗಿ ಬಿಡುತ್ತದೆ. ಯಾಕೆ ಏನಾದ್ರು ಕೇಳಲಿಕ್ಕೆ ಹೋಗುದು, ಅದು 6 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ರಮಣದಂತೆ 12 ವರ್ಷ ಆಗಿರ್ಬೋದು, ಶಂಕರರಂತೆ 6 ವರ್ಷ ಆಗಿರ್ಬೋದು, ವ್ಯವಹಾರದಲ್ಲಿ ಇದ್ದಿರ್ಬಹುದು ಅಥವಾ ವ್ಯವಹಾರದಿಂದ ಹೊರಗೆ ಬಂದಿರಬಹುದು. ಬಸವಣ್ಣನಂತೆ ಬಸವಣ್ಣ ವ್ಯವಹಾರದೋಗಿರ್ತ, ಅದು ಅದು ಹೊರಗೆ ಪ್ರಶ್ನೆನೇ ಇಲ್ಲ. ವಯಸ್ಸು ಅದು ಏನು ಪ್ರಶ್ನೆ ಇಲ್ಲ, ಒಳಗೆ ಅದು ಒಂದು ವೇಳೆ ಇಲ್ಲದೆ ಹೋದಲ್ಲಿ ಎಲ್ಲವೂ ಇದ್ದು ಏನು ಉಪಯೋಗ ಅಂತ ಈ ಶ್ಲೋಕ ಕೇಳ್ತೇನೆ. ಉಪನಿಷತ್ತುಗಳು ಸಿಕ್ಕು, ಪ್ರಸ್ಥಾನತ್ರಯಗಳು ಸಿಕ್ಕು, ಗುರುಕುಲನೂ ಸಿಕ್ತು. ಆ ತೀವ್ರತ ಬೇಕಲ್ಲ ಒಳಗೆ ಸಮಯ ಹಂಗೆಲ್ಲ. ನಾವು ತೀವ್ರದ ಒಳಗೆ ತೀವ್ರತ ಇರ್ತದೆ, ಹೊರಗೆ ನಾವು ವ್ಯಕ್ತ ಮಾಡಿದ್ರೆ ಜನ ಏನಂತಾರೆ, ಲೋಕ್ ತೋ ಹಂಕೋ ಕಹೆಂಗಿ ಪಾಗಲ್ ಹೈಯೆ, ನನ್ ಹುಚ್ಚ ಅಂತ ಕರೆದು ಬಿಡುತ್ತಾರೆ. ನಿಮಗ್ ಗೊತ್ತಾಗ್ತಲ್ಲ ನನಗೆ ಎಷ್ಟು ತೀವ್ರತ ಅದ ಅಂತೇಳಿ ಗೊತ್ತಾಗ್ ಮಾರಾಯ. ಓಕೆ, ತನ್ನ ಆತ್ಮಹತ್ಯೆಯನ್ನ ತಾನೇ ಮಾಡಿಕೊಂಡ. ಹಾಗಾದ್ರೆ ಏನು ಅವಶ್ಯಕತೆ, ಮೂಲಭೂತವಾಗಿ ಏನು ಅವಶ್ಯಕತೆ ಇದಕ್ಕೆ ನೋಡಿ ಚಂದ ಇರ್ತದೆ. ಪಠಂತು ಶಾಸ್ತ್ರಾಣಿ ಯಜಂತು ದೇವಾನ್, ಪಠಂತು ಶಾಸ್ತ್ರಾಣಿ ಯಜಂತು ದೇವಾನ್, ಕುರುವಂತು ಕರ್ಮಾಣಿ ಭಜಂತು ದೇವತಾಃ, ಕುರುವಂತು ಕರ್ಮಾಣಿ ಭಜಂತು ದೇವತಾಃ. ಆತ್ಮೈಕ್ಯ ಬೋಧೇನ ವಿನಾ ವಿಮುಕ್ತಿಃ, ಆತ್ಮೈಕ್ಯ ಬೋಧೇನ ವಿನಾ ವಿಮುಕ್ತಿಃ, ನ ಸಿಜ್ಜತಿ ಬ್ರಹ್ಮ ಶತಾಂತರೇಪಿ, ಪಠಂತು ಶಾಸ್ತ್ರಾಣಿ ಯಜಂತು ದೇವಾನ್, ಕುರ್ವಂತು ಕರ್ಮಾಣಿ ಭಜಂತು ದೇವತಾಃ. ಆತ್ಮೈಕ್ಯ ಭೂತೇನ ವಿನಾ ವಿಮುಕ್ತಿ ನ ಸಿದ್ಯತಿ ಬ್ರಹ್ಮ ಶತಾಂತರೇಪಿ. ಶತಾಂತರೇ ಅಪಿ ಬ್ರಹ್ಮ ನ ಸಿದ್ಯತಿ. ಇವರಿಗೆ ಬ್ರಹ್ಮ ಪ್ರಾಪ್ತಿ ಆಗುವುದಿಲ್ಲ. ಶತಾಂತರೇ ಅಪಿ ಶತಶತ ಜನ್ಮಗಳು ಹೋದರೂ ಕೂಡ ಇವರಿಗೆ ಬ್ರಹ್ಮ ಪ್ರಾಪ್ತಿ ಆಗೋದಿಲ್ಲ. ಅದೇ ನಾನು ಯಾಕೆ ನಕ್ಕೆ ಅಂದರೆ ಅದು ಅವರ್ಗ ಇದೆಯಲ್ಲ ಅದು ಟೈಪಿಂಗ್ ಒಳಗೆ ಕೀಬೋರ್ಡ್ದ ಡಾಲರ್ ಹಾಕ್ಯಾರ. ತಲೆಯಾಗ ಡಾಲರ್ ಇರ್ತದೆ, ಇದು ಯಾರು ಮಾಡ್ಯಾರ? ಪಠಂತು ಶಾಸ್ತ್ರ, ಶಾಸ್ತ್ರಾಣಿ ಪಠಂತು. ಇವನು ಶಾಸ್ತ್ರಜ್ಞನಾಗಲಿ ಆಗಲಿ ಶಾಸ್ತ್ರಜ್ಞನಾಗಲಿ ದೇವಾನ್ ಯಜಂತು, ದೇವತಾದಿಗಳನ್ನ ಆರಾಧಿಸಲಿ ಪೂಜಿಸಲಿ. ಕರ್ಮಾಣಿ ಕುರುವಂತ, ವ್ಯಾವಹಾರಿಕವಾಗಿಯೋ ವೈದಿಕವಾಗಿಯೋ ಕರ್ಮಗಳು ಮಾಡಲೇಬೇಕು ಅಂತ ಮಾಡಲಿ, ನಾವು ಅದಕ್ಕೇನು ಅಡ್ಡ ಬರೋದಿಲ್ಲ. ಭಜಂತು ದೇವತಾಹ, ದೇವತೆಗಳ ಸ್ತುತಿಯನ್ನು ಮಾಡಿದೆಯೋ ಮಾಡಲಿ, ಪಾರಾಯಣ ಮಾಡಿ. ಆದರೆ ಎಲ್ಲಿಯವರೆಗೂ ಬಾಕಿ ಸುಂದರವಾಗಿದೆ ಹೇಳಿ. ಜೀವಾತ್ಮ ಪರಮಾತ್ಮನಲ್ಲಿಯ ಐಕ್ಯವನ್ನ ಸ್ಪಷ್ಟ ಮಾಡಿಕೊಳ್ಳುವುದಿಲ್ಲವೋ ಅವನಿಗೆ ಮುಕ್ತಿ ಸಾಧ್ಯ ಇಲ್ಲ. ಶತ ಜನ್ಮಗಳು ಹೋದ್ರೂ ಮುಕ್ತಿ ಸಾಧ್ಯ. ಹೇಗಿದೆ ನೋಡಿ, ಏನು ಮುಕ್ತಿ ಅಂದ್ರೆ, ಮೋಕ್ಷ ಅಂದ್ರೆ ಏನು? ಕನ್ನಡದಲ್ಲಿ ಅತಿ ಸುಂದರವಾದ ಸರಳವಾದ ಶಬ್ದ ಬಿಡುಗಡೆ. ಹ್ಯಾಂಕಿ ಪ್ಯಾಂಕಿ ಕಲ್ಪನೆ ಮಾಡ್ಲಿಕ್ಕೆ ಹೋಗಬೇಡ, ಬ್ರೇಕ್ ಹಾಕ್ಬಿಡ್ದಲ್ಲಿ. ಆ ಬ್ರೇಕ್ ನೀವು ಆ ಬ್ರೇಕ್ ಹಾಕ್ಲಿಲ್ಲ ಅಂತಂದ್ರೆ ಆ ಮೋಕ್ಷ ಅನ್ನೋದು ಜಸ್ಟ್ ಟೇಕ್ಸ್ ಯು ರ್ಯಾಂಡಮ್ ಆಗಿ ಅಲ್ಲಿ ಇಲ್ಲಿ ಎಲ್ಲ ಹುಚ್ಚರಂಗೆ ಹೇಳ್ಕೊಂಡು ಹೋಗ್ಬಿಡ್ತದೆ. ಏನಿಲ್ಲ, ಅದೊಂದು ಘಟನೆ ಅಂತ ಕಲ್ಪನೆ ಮಾಡ್ತೀರಿ, ಅದೊಂದು ಆಗಬೇಕು ಅಂತ ಕಲ್ಪನೆ ಮಾಡ್ತೀರಿ, ಅದು ಯಾರೋ ತಂದು ಕೊಡಬೇಕು ಅಂತ ಕಲ್ಪನೆ ಮಾಡ್ತೀರಿ, ಅದನ್ನು ಪ್ರಾಪ್ತಿ ಮಾಡಬೇಕು ಕಲ್ಪನೆ ಮಾಡ್ತೀರಿ, ಅದು ಒಳಗಿನಿಂದ ಹೊರಗೆ ಬರ್ತದೆ ಅಂತ ತಿಳ್ಕೊತೀರಿ, ಏನೇನೋ ಶುರು ಆಗಿಬಿಡ್ತಾವೆ. ಅವಕ್ಕೆಲ್ಲದಕ್ಕೂ ಫಿಲಾಸಫಿಗಳಿವೆ, ಅವೆಲ್ಲದಕ್ಕೂ ಉದ್ದಾನ ಉದ್ದವಾಗಿ ಶಾಸ್ತ್ರಗಳಿವೆ. ಯಾಮಿಮಾಂ ಪುಷ್ಪಿತಾಂ ವಾಚಂತಿ, ಅಗ್ದಿ ಆಕರ್ಷಣೀಯವಾಗಿರ್ತಾವೆ. ಒಂದು ಬ್ಯೂಟಿಫುಲ್ ಫಿಗರ್ ತೆಗೆದು ಒಳಗಿನಿಂದ ಅದು ಆತ್ಮ ಹಿಂಗೆ ಮ್ಯಾಲೆ ಬರ್ಲಿಕ್ಕೆ ಹತ್ತದ ಅಂತ ನಿಮಗೆ ನಾವು ತೋರಿಸಿದ್ರೆ ಆಕರ್ಷಣೆ ಆಗ್ತದೋ ಇಲ್ಲ? ಬೇಡ. ಆ ಮೋಕ್ಷಾಂಶದ ಮುಂಚೆ ಧಾತು, ಮೋಕ್ಷ ಅನ್ನೋ ಶಬ್ದ ಮುಂಚೆ ಧಾತು. ಈ ಮುಂಚೆ ಧಾತುವಿನ ಅರ್ಥ ಟು ಬಿ ಫ್ರೀ ಫ್ರಾಮ್. ಮುಂಚೆ ಧಾತು, ಮುಂಚೆ ಧಾತುವಿನ ಅರ್ಥ ಧಾತು ಅರ್ಥ, ಧಾತು ಅರ್ಥ ಏನಂದ್ರೆ ಟು ಬಿ ಫ್ರೀ ಫ್ರಾಮ್. ಹೀಗಾಗಿ ಮೋಕ್ಷ ಶಬ್ದದ ಅರ್ಥ ಏನು ಅಂದ್ರೆ ಬಿಡುಗಡೆಯನ್ನು ಹೊಂದೋದು. ಐ ವಾಂಟ್ ಟು ಬಿ ಫ್ರೀ, ಇಷ್ಟೇ. ನಿನಗೇನಾಗಿದೆ ಫ್ರೀ ಆಗಲಿಕ್ಕೆ? ನೀನು ಕೈ ಕಟ್ಟಿಲ್ಲ, ಕಾಲು ಕಟ್ಟಿಲ್ಲ. ನಾವೆಲ್ಲರೂ ನಮ್ಮದೇ ಆದ ಕೆಲವು ಮೂಲಭೂತವಾದ ಬಂಧನಗಳಿಂದ ನಾವು ಒಳಪಟ್ಟಿದ್ದೇವೆ. ಏನು ಬಂಧನ ಅಂದರೆ, ನನಗೆ ಮರಣ ಅನ್ನುವ ಒಂದು ಘಟನೆ ಇದೆಯಲ್ವೋ, ಆ ಮರಣದಿಂದ ನನಗೆ ಬಿಡುಗಡೆ ಬೇಕಾಗಿದೆ. ಈ ಬಿಡುಗಡೆಗಾಗಿ ನಾನು ಜನ್ಮ ಜನ್ಮಾಂತರದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ, ಆದರೆ ನನಗೆ ಬಿಡುಗಡೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದಾಗಿ ನಾ ಏನ್ ಮಾಡ್ತೀನಿ, ಈ ಎಷ್ಟು ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೀನಿ, ಸಾಧ್ಯ ಆಗ್ತಾ ಇಲ್ಲ ಅಂತೇಳಿದು ನಾನು ಪ್ರಯತ್ನ ಮಾಡಿದೆ. ಸುಮ್ಮನೆ ಇರ್ಲಿಕ್ಕೂ ನನ್ನ ಕಡೆಯಿಂದ ಇದು ಮೂಲಭೂತವಾದ ನೋವು ಹೌದಲ್ಲ. ಏನ್ ನನಗೆ ಬೇಕಾಗುವ ವಾಚ್ ಸಿಗ್ಲಿಲ್ಲ, ಅದಕ್ಕೆ ಡಿಸಪಾಯಿಂಟ್ಮೆಂಟ್ ಅಂತಾರೆ. ನನಗೆ ಬೇಕಾಗುವ ನೆಕ್ಲೆಸ್ ಸಿಗ್ಲಿಲ್ಲ, ಅದಕ್ಕೆ ಡಿಸಪಾಯಿಂಟ್ಮೆಂಟ್ ಅಂತಾರೆ. ಈ ಡಿಸಪಾಯಿಂಟ್ಮೆಂಟ್ ಹೆಂಗದ ನೋಡ್ರಿ, ಅದು ಬರೀ ಒಂದು ಸಣ್ಣ ವಸ್ತು, ಒಂದು ವ್ಯಕ್ತಿ. ಈ ವ್ಯಕ್ತಿ ನನಗಾಗಿ ಬೇಕಾಗಿತ್ತು, ಆ ವ್ಯಕ್ತಿ ಸಿಗ್ಲಿಲ್ಲ. ಅದೇನು ಏನ್ ಮಹಾ, ಅದೆಂತ ವಿಷಯ ಅದು, ಅದೇನ್ ಬಾರಿ ದೊಡ್ಡ ವಿಷಯ ಅನ್ನೋದು. ಇದು ನೋಡಿ ಹೆಂಗಿದೆ, ನನಗೆ ಮರಣದಿಂದ ಬಿಡುಗಡೆ ಆಗಬೇಕಾಗಿದೆ ಅಂತ ನಾನು ಇಷ್ಟು ಪ್ರಯತ್ನ ಮಾಡಿದೆ, ಇಷ್ಟು ಜನ್ಮಗಳಿಂದ ಪ್ರಯತ್ನ ಮಾಡಿದ್ದೀನಿ. ಮರಣದಿಂದ ಬಿಡುಗಡೆ ಆಗಬೇಕು ಅಂತ ಹೇಳ್ಕೊಂಡು ನಾನು ಮನೆ ಕಟ್ಟಿಸ್ಕೊತೀನಿ, ಮರಣದಿಂದ ಬಿಡುಗಡೆ ಆಗಬೇಕು ಅಂತ ಹೇಳಿ ವಾಚ್ಮನ್ ಇಡ್ತೀನಿ, ಮರಣದಿಂದ ಬಿಡುಗಡೆ ಆಗಬೇಕು ಅಂತ ಹೇಳಿ ಗನ್ ಮ್ಯಾನ್ ಇಡ್ತೀನಿ. ಇವರೆಲ್ಲ ಇಟ್ಕೊಂಡು ಕೂಡ ಒಂದ್ ದಿವಸ ಹಾಗಾದ್ರೆ ಹೇಗೋ ನಾನು ಸಾಯೋದು ಗ್ಯಾರಂಟಿ, ಯಾವ ಪ್ರಯತ್ನನು ಮಾಡೋದಿಲ್ಲ ಅಂತೂ ಆಗುವುದಿಲ್ಲ. ಇಸ್ ಇಟ್ ನಾಟ್ ಎ ಪ್ರಾಬ್ಲಮ್? ಇಸ್ ನಾಟ್ ಎ ಪ್ರಾಬ್ಲಮ್, ಇಟ್ ಇಸ್ ದಿ ಪ್ರಾಬ್ಲಮ್. ಇವು ದಿ ಪ್ರಾಬ್ಲಮ್ ಇನ್ನೂ ಎರಡವ. ದುಃಖ ಬೇಡ, ಸುಖವಾಗಿರ್ಬೇಕು ಅಂತ ಪ್ರಯತ್ನ ಮಾಡ್ತೀನಿ, ಆದ್ರೆ ದುಃಖ ಬಿಟ್ಟು ಹೋಗ್ಬೋದು. ಹೇಗೂ ದುಃಖ ಬಿಟ್ಟು ಹೋಗುದಿಲ್ಲ, ಆದ್ದರಿಂದ ನಾನು ದುಃಖವನ್ನು ಚೆನ್ನಾಗಿ ಹಂಗೆ ಇಟ್ಕೊಂಡು ಕೂಡ್ತೀನಿ, ಹಾಗೂ ನನ್ನ ಕಡೆಯಿಂದ ಆಗೋದಿಲ್ಲ. ಇದು ಪ್ರಾಬ್ಲಮ್ ಹೌದಲ್ಲ. ಇನ್ನೊಂದು ಪ್ರಾಬ್ಲಮ್ ಅದ, ನನಗೆ ಯಾರು ದಡ್ಡ ಅಂತ ಕರಿಬಾರ್ದು, ಯಾರು ಮೂರ್ಖ ಅಂತ ಕರಿಬಾರ್ದು. ನಾ ಇರೋದೇ ಮೂರ್ಖ, ಕಷ್ಟ ಬೇರೆ, ಆದ್ರೆ ಇನ್ನೊಬ್ರು ನನ್ನ ಮೂರ್ಖ ಅಂತ ಕರಿಬಾರ್ದು. ಇವು ಮೂರು ಪ್ರಾಬ್ಲಮ್ ಇವತ್ತಿನವಲ್ವಾ, ನಿನ್ನೆವಲ್ವಾ, ಇವು ಜನ್ಮ ಜನ್ಮಾಂತರದ ಪ್ರಾಬ್ಲಮ್ಗಳು. ಈ ಮೂರು ಸಮಸ್ಯೆಗಳಿಂದ ಬಿಡುಗಡೆಯನ್ನ ಹೊಂದಬೇಕು ಅನ್ನುವುದು ಈ ಮೋಕ್ಷದ ತೀವ್ರತೆಯ ಹಿಂದಿರುವಂತಹ ಸೆನ್ಸ್. ಹೃದಯ ಹಣ್ಣಾಗಿರಬೇಕು, ವಿವೇಕ ಎಚ್ಚರದಿಂದಿರಬೇಕು. ಹೃದಯ ಹಣ್ಣಾಗಿರಬೇಕು, ವಿವೇಕ ಎಚ್ಚರದಿಂದಿರಬೇಕು, ಆತ್ಮಸ್ಥೈರ್ಯ ಕೂಡಿ ಬರಬೇಕು, ಈಶ್ವರ ಅನುಗ್ರಹ ಕೂಡಿ ಬರಬೇಕು. ಬುಲೆಟ್ನಿಂದ ಬಂದೂಕಿನಿಂದ ಬುಲೆಟ್ ಹೊರಗೆ ಸಿಡದಂತೆ ನೀ ಪ್ರಪಂಚದಿಂದ ಸಿಡಿದು ಬಿಡ್ತೀವಿ. ಭಗವಂತ ಕೈ ಹಿಡಿದು ಎತ್ತಬೇಕು. ಎಷ್ಟೋ ಸಲ ಅವನು ಕೈ ಚಾಚಿ ನಿಂತಿರ್ತಾನ, ಬಾರು ಜೀಸಸ್ ನೋಡಿರಲಿಲ್ಲ, ನಗತಿಯಲ್ಲ ಮುಂಜಿ ಚರ್ಚ್ಗಳ ಮಧ್ಯದಲ್ಲಿ ಚರ್ಚ್ ವಿರುದ್ಧವಾಗಿ ಕೆಲಸ ಮಾಡ್ತಾನೆ, ಹಿಂದೂಗಳ ರಕ್ಷಣೆಗಾಗಿ. ಎಷ್ಟು ಕಷ್ಟ ಅನುಭವಿಸ್ತಾನ. ಲಕ್ಷ್ಮಣಾನಂದ ಸ್ವಾಮೀಜಿಯನ್ನು ಹೊಡೆದು ಹಾಕ್ಬಿಟ್ರಲ್ಲಪ್ಪ, ಬಹಳ ದುರ್ದೈವ. ಈ ಹಿಂದೂ ಧರ್ಮ ಇನ್ನು ಎಷ್ಟು ಪ್ರಾಣ ತ್ಯಾಗ ಬಯಸ್ತದೋ ಗೊತ್ತಿಲ್ಲ. ಹಿಂಗ ಅನ್ಕೋತ ಅನ್ಕೋತ ನಾ ಶತಮಾನಗಳು ಹೋದು. ಆಯ್ತು ಆಯ್ತು, ಮಾಡೋಣ ಮಾಡೋಣ. ಹೀಗಾಗಿ ಆ ಬಿಡುಗಡೆ ಅನ್ನೋ ಶಬ್ದವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಅಂದ್ರೆ, ಮರಣವು ನಮ್ಮನ್ನ ಬಂಧಿಸುತ್ತದೆ, ದುಃಖವು ನಮ್ಮನ್ನ ಬಂಧಿಸುತ್ತದೆ, ಅಜ್ಞಾನವು ನಮ್ಮನ್ನ ಬಂಧಿಸುತ್ತದೆ. ನೋಡ್ರಿ ಈಗ ಸಾರಾಂಶ ಮಾಡಿಬಿಟ್ಟೆ. ಈಗ ನಮ್ಮನ್ನು ಯಾವ್ದು ಬಂಧಿಸ್ತದೆ? ಕೋಣೆ ಸಲಾಕೆ ಇವು ನಮ್ಮನ್ನು ಬಂಧನದಲ್ಲಿಟ್ಟಿಲ್ಲ. ಈ ಮರಣ ಅನ್ನೋದೇನಿದೆಯೋ ಇದು ನಮ್ಮನ್ನು ಬಂಧಿಸ್ತದೆ. ದುಃಖ ಅನ್ನುವಂಥದ್ದೇನಿದೆಯೋ ಇದು ನಮ್ಮನ್ನು ಬಂಧಿಸ್ತದೆ. ಅಜ್ಞಾನ ಅನ್ನೋದು ನಮ್ಮನ್ನು ಬಂಧಿಸ್ತದೆ. ಈ ಮೂರು ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಬೇಕು ಅನ್ನುವಂತಹ ತೀವ್ರತಾ ಇಲ್ಲದೇನೆ ಎಷ್ಟು ಓದಿದ್ರೇನು, ಎಷ್ಟು ಗುರುಗಳನ್ನ ಕಾಲಿಗೆ ಬಿದ್ರೇನು, ಅವು ಇನ್ನೂ ಬಿಡುವುದೇ ಇಲ್ಲ. ಸ್ವಾಮಿಯವರ ಆಶೀರ್ವಾದ ಮಾಡ್ರಿ, ಒಳ್ಳೆ ಹುಡುಗಿ ಸಿಗ್ಲಿ, ನನ್ನ ಮದುವೆ ಆಗ್ಬೇಕಾಗಿ. ಸ್ವಾಮಿಗಳ ಹತ್ರ ಹೋಗಿ ಏನ್ ಕೇಳಬೇಕು ಅನ್ನೋ ಪರಿಜ್ಞಾನವೂ ಇಲ್ಲ. ಕೆಲವರು ಸ್ವಾಮಿಗಳು ಇದೇ ದಾರಿ ಕಾಯ್ತಿರ್ತಾರೆ. ದುರ್ದೈವ ಪಠಂತು ಶಾಸ್ತ್ರಾಣಿ ಯಜಂತು ದೇವತಾ ಭಜಂತು ದೇವತಾ. ಏನ್ ಮಾಡುತ್ತೆ ಒಂದು? ಎಷ್ಟು ಸಹಸ್ರನಾಮ ಹೇಳಿದ್ರೇನು, ಎಷ್ಟು ಕರ್ಮಾದಿಗಳನ್ನ ನೀವು ಪಾಲಿಸಿದ್ರೇನು, ಶ್ರೌತ ಕರ್ಮ ಸ್ಮಾರ್ಥ ಕರ್ಮ ಯಾವುದಂತ ಗೊತ್ತಿಲ್ಲ. ಹಿಂದೆ ಹೋಗ್ಲಿ ಹೋಗ್ಲಿ ಬಿಡಿ. ಭಜಂತು ದೇವತಾ ಕುರುವಂತು ಕರ್ಮಾಣಿ, ಶ್ರೌತ ಕರ್ಮ ಇರಲಿ ಸ್ಮಾರ್ಥ ಕರ್ಮ ಇರಲಿ ಅಥವಾ ಈ ಇನ್ನೊಂದು ಸ್ವಲ್ಪ ಸುಧಾರಿಸಿ ಹೇಳ್ಬೇಕಂದ್ರೆ ಸೋಷಿಯಲ್ ವರ್ಕ್ ಇರಲಿ, ಏನ್ ಫಾರ್ ಸೇವಾ ವರ್ಕ್ ಇರಲಿ, ಅದನ್ನು ಸೇರಿಸ್ರಿ ತಜ್ಞಾಕ್ ಬಿಡ್ತೀರಿ, ಅದನ್ನು ಸೇರಿಸ್ರಿ. ಇವೆಲ್ಲವೂ ಇದ್ದು ಅವನಿಗೆ ಮೋಕ್ಷದ ಬಗ್ಗೆ ತೀವ್ರತಾ ಇಲ್ಲದೆ ಹೋದರೆ ಅವನಿಗೆ ಮುಕ್ತಿ ಸಿಗೋದು. ನ ಸಿದ್ಧತಿ ಬ್ರಹ್ಮ ಶತಾಂತರೇಪಿ, ನೂರು ನೂರು ಶತಮಾನಗಳು ಹೋದರೂ ಕೂಡ ಅವನಿಗೆ ಬ್ರಹ್ಮಸಿದ್ಧಿ ಆಗೋದಿಲ್ಲ. ಬ್ರಹ್ಮಸಿದ್ಧಿ ಅಂತಂದ್ರೆ ಮೋಕ್ಷ, ಮೋಕ್ಷ ಅಂದ್ರೆ ಬಿಡುಗಡೆ, ಬಿಡುಗಡೆ ಅಂದ್ರೆ ಈ ಬಂಧನಗಳು, ಈ ಬಂಧನಗಳಿಂದ ಬಿಡುಗಡೆ ಅವನಿಗೆ ಸಾಧ್ಯ ಇಲ್ಲ. ಇದರೇನು ಬ್ರಹ್ಮ ಪ್ರಾಪ್ತಿ ಅವನಿಗೆ ಆಗೋದಿಲ್ಲ. ಯಾಕೆ? ಬ್ರಹ್ಮ ಇದು ಎಲ್ಲಿಂದಲೋ ಪ್ರಾಪ್ತವಾಗಬೇಕಾದಂತ ಒಂದು ವಸ್ತು, ಒಂದು ಪದಾರ್ಥ, ಒಂದು ವ್ಯಕ್ತಿ ಅಲ್ಲ. ಹಾಗೆ ಎಲ್ಲಿಂದ ಒಂದು ಪ್ರಾಪ್ತವಾದಂತಹದ್ದು ಆಗಿದ್ರೆ ಅದೊಂದು ಘಟನೆ ಆಗ್ತಿತ್ತು. ಘಟನೆ ಆಗಿದ್ದೆ ಆದ್ರೆ ಆ ಘಟನೆಗೆ ಪರಿಮಿತಿ ಇರ್ತದೆ. ಪರಿಮಿತಿ ಇದ್ದದ್ದಾದ್ರೆ ಅದು ಬ್ರಹ್ಮ ಆಗುವುದಿಲ್ಲ. ಬ್ರಹ್ಮನು ಅನಂತ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅನಂತ ಶಬ್ದ ಏನ್ ತೋರಿಸ್ತದೆ? ಯಾವುದಕ್ಕೆ ಅಂತ ಇಲ್ಲವೋ. ಅದರ ಮೂರು ರೀತಿ ಹೇಳ್ತಾರೆ. ಕಾಲದ ಅನಂತತೆ, ದೇಶದ ಅನಂತತೆ, ಅರ್ಥಾತ್ ಕಾಲದ ಬಂಧನ ಅದಕ್ಕೆ ಇಲ್ಲ, ದೇಶದ ಬಂಧನ ಅದಕ್ಕಿಲ್ಲ, ನಾಮರೂಪಾದಿ ವಸ್ತುಗಳ ಬಂಧನವೂ ಅದಕ್ಕೆ ಇಲ್ಲ, ಅದು ಅನಂತ. ಬ್ರಹ್ಮ ಅನಂತ, ಆದ್ದರಿಂದ ಅದನ್ನು ವೈಕುಂಠಕ್ಕೆ ಹೋಗಿ ಪಡ್ಕೋತೀವಿ, ತಪ್ಪಾಗ್ತದೆ ಇಲ್ಲ. ಏಕೆಂತಂದ್ರೆ ಅದು ಬ್ರಹ್ಮ ವೈಕುಂಠದಲ್ಲಿದೆ ಅಂತ ನೀವು ಆಗಂದ್ಬಿಟ್ರು ಆವಾಗ ಅದು ಕಾಲದ ದೇಶದ ಬಂಧನ ಆಗ್ತದೋ ಅಥವಾ ದೇಶದಿಂದ ಮುಕ್ತಿ ಆಗ್ತದೋ? ಬಂಧನ. ಈಗ ಸಿಗುವುದಿಲ್ಲ, ನಾ ಸತ್ತ ಮೇಲೇನೆ ಅದು ಪ್ರಾಪ್ತಿ ಆಗ್ತದೆ, ಕಾಲದ ಬಂಧನ. ಈ ವೇದಾಂತದ ಮೂಲ ಇವು ಸುಂದರವಾದ ಬೀಜಗಳು. ಇವುಗಳ ಭಾಷಾ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಎಲ್ಲಿ ಬೇಕಾದಲ್ಲೂ ಹೋಗು, ಗೆದ್ದು ಬರ್ತೀವಿ. ಈ ಮೂರು ಮೂಲಭೂತವಾದಂತಹ ಏನು ಅಡೆತಡೆಗಳಿವೆಯೋ ಇವುಗಳಿಂದ ಬಿಡುಗಡೆಯನ್ನು ಎಲ್ಲಿವರೆಗೂ ಹೊಂದೋದಿಲ್ಲವ ಅಲ್ಲಿವರೆಗೂ ಬ್ರಹ್ಮ ಪ್ರಾಪ್ತಿ ಸಾಧ್ಯವಿಲ್ಲ. ಸಾಧನಾನ್ಯತ್ರ ಚತ್ವಾರಿ ಕಥಿತಾನಿ ಮನೀಷಿಭಿಃ ಯೇಷು ಸತ್ತೈವ ಸನ್ನಿಷ್ಠಾ ಯದ ಭಾವೇನ ಸಿದ್ಧ್ಯತಿ ಸಾಧನಾನ್ಯತ್ರ ಚತ್ವಾರಿ ಕಥಿತಾನಿ ಮನೀಷಿಭಿಃ ಯೇಷು ಸತ್ತೈವ ಸನ್ನಿಷ್ಠಾ ಯದ ಭಾವೇನ ಸಿದ್ಧ್ಯತಿ. ಏನು ಸ್ವಾಮಿ, ಏನು ಮಾಡಿದ್ರೂ ನಿಮಗೆ ಬ್ರಹ್ಮ ಪ್ರಾಪ್ತಿ ಆಗುವುದಿಲ್ಲ ಅಂತ ನೀವು ಹೇಳ್ತೀರಿ, ಹಾಗಾದ್ರೆ ನಾವು ಮಾಡೋದೆಲ್ಲ ಇದು ತಪ್ಪ. ನಾವೇನೇನು ಮಾಡಿಕತ್ತೀವಿ ಇದೆಲ್ಲ ತಪ್ಪ. ನಾವು ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ನಾವು ಸಂಸಾರ ನಡ್ಸ್ಕೊಂಡು ಹೋಗ್ತೀವಿ. ಏನು ಸಾಮಾನ್ಯ ಅಂತ ತಿಳ್ಕೊಂಡಿರಿ ಸಂಸಾರ ನಡೆಸೋದು? ಇಲ್ಲಪ್ಪ, ನಾನೇನದನ್ನು ಸಾಮಾನ್ಯ ಅಂತ ತಿಳ್ಕೊಂಡಿಲ್ಲ. ನನಗೆ ಗೊತ್ತದು ಎಷ್ಟು ಕಷ್ಟ ಅಂತ ಗೊತ್ತದ ನನಗೆ. ಹಾಗಾದ್ರೆ ಇಷ್ಟೆಲ್ಲ ನಾವು ಮಾಡ್ತೇವೆ, ಇದೆಲ್ಲ ಮೂರ್ಖತನ ಅಂತ ನಾವು ನಿಲ್ಲೇ ಮಾಡೋ ಅಂತ ಮಾಡಿ ಮಾಡೋದನ್ನು ಬಿಟ್ಬಿಡೋಣ ಹೇಗೆ? ಬಹಳ ಸುಂದರ ಹೇಳ್ತಾರೆ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ. ವಸ್ತು ಅಂದ್ರೆ ಆತ್ಮ. ನಮ್ಮ ಆರಾಧನೆ, ನಮ್ಮ ಪೂಜೆಗಳು, ನಮ್ಮ ಜಪಗಳು, ನಮ್ಮ ಸಾಧನೆಗಳು, ನಮ್ಮ ಕರ್ಮಗಳು, ನೌಕರಿ ಸಹಿತವಾಗಿ ಇವಷ್ಟು ಚಿತ್ತಸ್ಯ ಶುದ್ಧಯೇ. ನೀವೇ ತಿಳ್ಕೊಂಡಿರಿ, ನಾನು ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ಪಾಠ ಮಾಡೋದ್ರಿಂದ ಮೋಕ್ಷ ಆಗಿಬಿಡುತ್ತದೆ, ಆಗುವುದಿಲ್ಲ. ನಿತ್ಯ ರುದ್ರಾಭಿಷೇಕ ಮಾಡಿದ್ರೆ ಮೋಕ್ಷ ಆಗಿಬಿಡ್ತದೆ, ಆಗುದಿಲ್ಲ. ಚೌಟ್ರಿ ಇತ್ಯಾದಿ ಕಟ್ಟಿಬಿಟ್ರೆ ನನ್ನ ಮೋಕ್ಷ ಆಗ್ತದೆ, ಆಗುದಿಲ್ಲ. 10 ಮಂದಿಗೆ ಅನ್ನದಾನ ಮಾಡಿಬಿಟ್ರೆ ನನಗೆ ಮೋಕ್ಷ ಆಗ್ತದೆ, ಆಗುದಿಲ್ಲ. ಹಂಗೆ ಹೇಳ್ಕೊತವ್ರಿ, ಏನು ಮಾಡಿದ್ರು ಮೋಕ್ಷ ಆಗುವುದಿಲ್ಲ. ಹಾಗೆ ಮಾಡೋದೆಲ್ಲ ತಪ್ಪು ಆಗಿದ್ರೆ ಇಲ್ಲ ಹಾಗೂ ಹೇಳೋದಿಲ್ಲ. ಮತ್ತೆ ಅದೇನದು ಮಾಡೋದೆಲ್ಲ? ಚಿತ್ತಸ್ಯ ಶುದ್ಧಯೇ ಕರ್ಮ ನ ವಸ್ತು ಉಪಲಬ್ಧಿ. ಆತ್ಮ ಆತ್ಮನನ್ನ ಹೊಂದಲಿಕ್ಕೆ ಅಲ್ಲ, ಆದ್ರೆ ಇವು ಸಾಧನ ಅಲ್ಲವೇ ಅಲ್ಲ ಅಂತ ನಾವು ಹೇಳೋದಿಲ್ಲ. ಸಾಧನ ಹೌದು, ಮೋಕ್ಷಕ್ಕೆ ಸಾಕ್ಷಾತ್ ಮೋಕ್ಷಕ್ಕೆ ಸಾಧನ ಆಗೋದಿಲ್ಲ. ಇವೇನಕ್ಕಾಗ್ತವೆ ನಮಗೆ? ಚಿತ್ತಶುದ್ಧಿ. ಚಿತ್ತಶುದ್ಧಿ ಯಾಕೆ ಬೇಕು ನೋಡ್ರಿ? ನಮ್ಮಲ್ಲಿ ಎಷ್ಟೋ ಮಂದಿ ಪ್ರೆಸಿಡೆಂಟ್ ಆಗಿದ್ರು, ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವರೆಲ್ಲ ಚಿತ್ತಶುದ್ಧಿ ಮಾಡ್ಕೊಂಡ್ರೇನು? ಏನು ಹ್ಞೂ ಅನ್ರಿ, ಹಾ ಅನ್ರಿ. ಅವ್ರು ಯಾರು ಚಿತ್ರಶುದ್ಧಿ ಮಾಡ್ಕೊಳ್ಳಿಲ್ಲ? ಎಷ್ಟೋ ಮಂದಿ ಚೀಫ್ ಮಿನಿಸ್ಟರ್ ಆಗೋದ್ರು, ಅವ್ರು ಚಿತ್ರ ಮಾಡಿದ್ರು. ಆದ್ರೂ ಕೂಡ ಅಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಭಾರಿ ಭಾರಿ ಪುಡಾರಿಗಳಾಗಿ ಮುಂದುವರೆದ್ರೂ ಇಲ್ಲ. ಏನು ಏನೋ ಒಂದು ಒಳಗೆ ತಂದಿತ್ತು ಚಿತ್ತಶುದ್ಧಿ, ಚಿತ್ತಶುದ್ಧಿ ಅಂತ ಇಲ್ಲಪ್ಪ. ಬಹಳ ಚಂದದ ಕೇಳಿಸ್ಕೊಡ್ರಿ. ಇದು ಕಪ್ಪು ಘಟ. ದೃಷ್ಟಿ ಚೆನ್ನಾಗಿತ್ತು, ವಸ್ತು ಎದುರಿಗಿತ್ತು, ನೀ ಎಚ್ಚರ ಆಗಿದ್ದಿ, ನಿನಗಿದ್ರ ಜ್ಞಾನ ಆಯ್ತು. ಕರೆಕ್ಟ್. ರಾಗದ್ವೇಷ ಇದ್ರು ಒಂದ, ಇದ್ದಿದ್ರು ಒಂದು, ಆದ್ರೂ ಜ್ಞಾನ ಆಗ್ತಿಲ್ಲ, ಜ್ಞಾನ ಆಯ್ತಿಲ್ಲ. ಏನೋ ಬಾಯಾಗ ಗುಲಾಬ್ ಜಾಮೂನ್ ಹಾಕೊಂಡು ರಾಗದ್ವೇಷ ಇರಬಾರ್ದಂತೇನ ನಿಯಮ ಅದೇನ? ಒಬ್ಬರಲ್ಲಿ ಒಬ್ಬರ ಬಗ್ಗೆ ಮನಸ್ತಾಪ ಇರಬಾರ್ದು ಅಂತೇನ ನಿಯಮ ಅದೇನ? ತಾಪಗಳನ್ನು ಇಟ್ಕೊಂಡ್ರು ನನಗೆ ಜ್ಞಾನ ಆಗ್ತದ. ಇದು ಗುಲಾಬ್ ಜಾಮೂನ್ ಸಿ ಅದ, ಇದು ಕಪ್ಪು ಘಟ, ಇದು ಜ್ಞಾನ ಆಗ್ತದ. ನೀ ಆತ್ಮನೇ ಇದ್ದೀಯ, ನೀ ಆತ್ಮನೇ ಇದ್ದೀಯಾ, ನೀ ಬ್ರಹ್ಮಸ್ವರೂಪನೇ ಇದ್ದೀಯಾ, ನೀನು ಸಚ್ಚಿದಾನಂದನಿದ್ದೀಯಾ, ಈ ಜ್ಞಾನ ಆಗಬೇಕಾದ್ರೆ ರಾಗದ್ವೇಷಗಳು ಇರಬಾರ್ದು. ಯಾರ ವಿಚಾರದಲ್ಲಿಯೂ ರಾಗದ್ವೇಷ ಇರಬಾರ್ದು. ಉಳಿದ ಯಾವುದೇ ಜ್ಞಾನ ಇರಲಿ, ಅವನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿರಲಿ, ಫಿಸಿಸಿಸ್ಟ್ ಆಗಿರಲಿ, ನಡೀತ ರಾಗದ್ವೇಷ ಇದ್ರೆ ನಡೀತ. ಇಟ್ಕೊಂಡ ಮತ್ತೆ ಆ ರಾಗದ್ವೇಷ ಇಟ್ಕೊಂಡಾಗ ನೀನು ಏನಾಗ್ತೀನಿ, ನೀನು ಮಿನಿಸ್ಟರ್ ಆಗ್ತೀನಿ. ರಾಗದ್ವೇಷ ಬಿಟ್ಕೊಟ್ರೆ ಯಾರು ಮಿನಿಸ್ಟರ್ ಆಗ್ತಾರೇನ್ರಿ? ಅವಳು ಇಟ್ಕೊಂಡ್ರ ಮತ್ತೆ ಅವ್ ಇರ್ಬೇಕಾಗ್ತದ. ಅಂದ್ರೆ ಪೈಪೋಟಿ ಪೈಪೋಟಿ ಇದ್ರೆ ಅದು ರಾಜಕೀಯದ ರುಚಿ ಇರುತ್ತೆ. ಆತ್ಮಜ್ಞಾನ ಮಾತ್ರ ಹಂಗಲ್ಲ. ಆ ರಾಗದ್ವೇಷ ರಹಿತವಾದ ಸ್ಥಿತಿಯನ್ನು ಚಿತ್ತಶುದ್ಧಿ ಅಂತ ಕರೀತಾರೆ. ಆ ಚಿತ್ತಶುದ್ಧಿ ಹೇಗೆ ಸಾಧ್ಯ ಅಂತಂದ್ರೆ ಈಶ್ವರ ಅನುಗ್ರಹನೇ ಸಾಧ್ಯ. ಆದ್ದರಿಂದ ನೀನು ಕರ್ಮಗಳನ್ನು ಈಶ್ವರ ಭಾವದಿಂದ ಮಾಡ, ಕರ್ಮಗಳನ್ನು ಈಶ್ವರ ಭಾವದಿಂದ ಮಾಡ, ಶಾಸ್ತ್ರಗಳನ್ನು ಓದು, ಪಾರಾಯಣ ಮಾಡ, ಭಜನೆ ಮಾಡು, ಪೂಜೆ ಮಾಡು, ಆರಾಧನೆ ಮಾಡು, ಈಶ್ವರ ಭಾವ ಇಟ್ಕೊಂಡು ಮಾಡು. ಚಿತ್ತಸ್ಯ ಶುದ್ಧಯೇ ಕರ್ಮ. ಅನ್ಯಥ ನಿನಗೆ ಮೋಕ್ಷ ಬೇಕಾಗಿತ್ತು ಅಂತಂದ್ರೆ ಅಜ್ಞಾನ ನಿವೃತ್ತಿ ಆಗಲೇಬೇಕು. ಅಜ್ಞಾನ ನಿವೃತ್ತಿಗಾಗಿ ನೀನು ಗುರುಗಳ ಶರಣ ಹೋಗಲೇಬೇಕು. ಈವರೆಗಿನ ಈ ಶ್ಲೋಕಗಳ ಸಾರಾಂಶ ಆಯ್ತು ಸ್ವಾಮಿ. ಒಬ್ಬ ಸಾಧಕನು ಹೇಗೆ ಇದ್ದದ್ದಾದರೆ, ಅವನ ಸಾಧನೆಗಳು ಹೇಗೆ ಇದ್ದದ್ದಾದರೆ ಅವನ ಸಾಧಕನು ಅನಿಸ್ಕೊಳ್ತಾನೆ. ಒಬ್ಬನೊಬ್ಬ ಸಾಧಕ ಅವನ ಸಾಧನೆಗಳು ಹೇಗಿರಬೇಕು? ಬಹಳ ಸುಂದರವಾಗಿ ಹೇಳ್ತಾರೆ, ಹೇಳ್ತಾರೆ ಸಾಧನಾನಿ ಅತ್ರ ಚತ್ವಾರಿ. ಅತ್ರ ಈ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ಅಧ್ಯಾತ್ಮ ಚಿಂತನೆಯ ವಿಷಯದಲ್ಲಿ, ಮೋಕ್ಷ ಮಾರ್ಗದ ವಿಷಯದಲ್ಲಿ. ಸಾಧನಾನಿ ಚತ್ವಾರಿ, ನಾಲ್ಕು ತರದ ಸಾಧನೆಗಳಿವೆ. ಹೌದೋ ಮನೀಷಿಭಿ ಕಥಿತಾನೆ. ಏ ಶಂಕರಾಚಾರ್ಯ ಒಬ್ಬರು ಈ ಮಾತು ಹೇಳ್ತಾರೆ, ಹಂಗಲ್ಲ, ನನಗಿಂತ ಪೂರ್ವದಲ್ಲಿಯೂ ಕೂಡ ಯಾರು ಉಪದೇಶ ಕರ್ತೃಗಳಿದ್ರು, ಆಚಾರ್ಯ ವರ್ಗ ಇತ್ತು, ಅವರೂ ಕೂಡ ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ. ಅವರು ಇದನ್ನೇ ಹೇಳಲಿಕ್ಕೆ ಬಯಸ್ತಾರೆ. ಮನೀಷಿಭಿ, ಯಾರು? ಮನನಶೀಲರಾದಂಥವರು, ಜ್ಞಾನಿಗಳು ಅಂತ ಅರ್ಥ. ಮನೀಷಿಭಿ ಅವರಿಂದ ಕಥಿತಾನಿ ಹೇಳಲ್ಪಟ್ಟಿವೆ. ಏನವು ಹೇಳ್ತಾರೆ? ಅವು ಇದ್ದದ್ದೇ ಆದರೆ ಸತ್ವೈವ ಸನ್ನಿಷ್ಠ ಯತ್ ಅಭಾವೇ ನ ಸಿದ್ಧತಿ. ಸತ್ ಬ್ರಹ್ಮ, ತನ್ ಅಲ್ಲಿ ಆ ಬ್ರಹ್ಮ ವಿಷಯದಲ್ಲಿ ನಿಷ್ಠ. ಏನೆಂದು ನಿಷ್ಠ? ಆ ಬ್ರಹ್ಮನೇ ನಾನು ಎನ್ನುವ ನಿಷ್ಠ. ನಿಷ್ಠ ನಿನ್ನೆ ಆರೂಢ ಅನ್ಸದ್ದು ಮಾಡಿದ್ರು ನೋಡಿ, ರಾತ್ರಿ ಕ್ವಶನ್ ಆನ್ಸರ್ ನಲ್ಲಿ ಆರೂಢ, ಅದನ್ನ ಇಲ್ಲಿ ಏನಂತ ಕರೆದ್ರು? ನಿಷ್ಠ. ಅದು ಸಿದ್ಧಾರೂಢ ಅಂದ್ರು, ಇಲ್ಲಿ ಆತ್ಮನಿಷ್ಠ ಅಂತ ಕರೀತಾರೆ. ಜ್ಞಾನಿಗಳ ವಿಷಯದಲ್ಲಿ ಆತ್ಮನಿಷ್ಠ. ಪರ್ಯಾಯ ಅರ್ಥಗಳು, ಪರ್ಯಾಯ ಶಬ್ದಗಳಲ್ಲ, ಇವೆಲ್ಲ ಒಂದೇ ಅರ್ಥವನ್ನು ತೋರಿಸ್ತವೆ. ಅವರಿಗೆ ಆ ವಿಷಯದಲ್ಲಿ ನಿಷ್ಠ. ಸತ್ವೈವ ಸನ್ನಿಷ್ಠ, ಸತ್ತನಿಷ್ಠ. ಯದ ಅಭಾವೇ, ಅದು ಇಲ್ಲದೆ ಹೋದಲ್ಲಿ ನ ಸಿದ್ಧತಿ. ಏನವು? ಏನವು? ಸಾಧನಾನಿ ಚತ್ವಾರಿ, ನಾಲ್ಕು ಸಾಧನೆಗಳು. ಅವು ನಾಲ್ಕು ಸಾಧನೆಗಳು ಏನು ಹೇಳ್ತೇವೆ ಕೇಳಿ. ಆದೌ ನಿತ್ಯ ನಿತ್ಯ ವಸ್ತು, ವಿವೇಕ ಪರಿಗಣ್ಯತೆ ಇಹ ಮೂತ್ರ ಫಲಭೋಗ. ವಿರಾಗಸ್ತದನಂತರ ಸಮಾಧಿ ಷಟ್ಕ ಸಂಪತ್ತಿ ಮುಮುಕ್ಷುತ್ವಮಿತಿ ಸ್ಫುಟಂ ಆದೌ ನಿತ್ಯ ನಿತ್ಯ ವಸ್ತು ವಿವೇಕ ಪರಿಗಣ್ಯತೆ ಇಹಾಮೂತ್ರ ಫಲಭೋಗ ವಿರಾಗಸ್ತದನಂತರ ಸಮಾಧಿ ಷಟ್ಕ ಸಂಪತ್ತಿ ಮುಮುಕ್ಷುತ್ವಮಿತಿ ಸ್ಫುಟಂ. ಮೊಟ್ಟ ಮೊದಲನೇದ್ದು ವಿವೇಕ, ಮಾರ್ಕ್ ಮಾಡಿಕೊಡ್ರಿ. ಎಂಥ ವಿವೇಕ? ನಿತ್ಯಾನಿತ್ಯ ವಸ್ತು ವಿವೇಕ. ಯಾವುದ ಚಿಂತನೆ ಇರಲಿ, ಯಾವುದೇ ವಿಷಯದ ಚಿಂತನೆ ಇರಲಿ, ಇದರಲ್ಲಿ ನಿತ್ಯ ಯಾವುದು, ಅನಿತ್ಯ ಯಾವುದು? ವ್ಯವಹಾರ ನೀವು ಘಟದ ಜೊತೆನೆ ಮಾಡಿ, ಘಟದ ಜೊತೆ ವ್ಯವಹಾರ ಮಾಡೋಣಂತ ತೊಂದರೆ ಇಲ್ಲ. ಆದ್ರೆ ವಿವೇಕ ಸ್ಪಷ್ಟ ಇರಬೇಕು. ಇದ್ರೊಳಗೆ ನಿತ್ಯ ಯಾವುದು, ಅನಿತ್ಯ ಅಷ್ಟೇ. ಮಡಿಕೆ ಮಗಡಿಗೆ ಅನಿತ್ಯ, ಒಡೆದೋಗ್ತದೆ, ಪುಡಿ ಪುಡಿಯಾಗಿ ಹೋಗ್ತದೆ, ನಾಶ ಆಗೋಗ್ತದೆ. ಬಟ್ ಮಣ್ಣು ಹಾಗೇ ಇರ್ತದೆ, ಮಣ್ಣು ನಾಶ ಆಗುವುದಿಲ್ಲ. ನೀವು ಸಂದೇಹ ಪಡಬೇಡ್ರಿ. ಸಂದೇಹಿಸುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈವನ್ ದ್ವಾರಕಾ ಸಮಯದಲ್ಲಿಯ ಮಣ್ಣಿನ ಪಾತ್ರೆಗಳು ಇನ್ನೂ ಲಭ್ಯ ಇವೆ ಸಮುದ್ರದ ಕೆಳಗೆ. ಜೀವಂತ ಉದಾಹರಣೆಗಳು ಬೇಕಾದಷ್ಟು. ಆಭರಣ ಸತ್ಯ ಅಲ್ಲ, ಚಿನ್ನ ಸತ್ಯ. ಆಭರಣ ಅನಿತ್ಯ, ಕಾಟನ್ ನಿತ್ಯ, ಬಟ್ಟೆ ಅನಿತ್ಯ. ಇದಕ್ಕೆ ವಿವೇಕ ಅಂತ ಕರೀತಾರೆ. ನಿತ್ಯ ಅನಿತ್ಯ ವಸ್ತು ವಿವೇಕ. ನಿತ್ಯ ಅನಿತ್ಯ ವಸ್ತು ವಿವೇಕ. ವಿವೇಕ ಬಿಹಿ ಪರಿಗಣ್ಯತೆ, ಅದಮ್ಮ ಹಿಂದಿನ ತೋಮರು ಇನ್ನು ಚಂದ ಇರ್ತದೆ. ಮನೀಷ್ ಬಿಹಿ, ಯಾ ಮನೀಷ್ ಬಿಹಿ ಪರಿಗಣ್ಯತೆ. ಏನು ಆಚಾರ್ಯ ಪರಂಪರಾ ಇದೆ, ಜ್ಞಾನಿಗಳಿದ್ದಾರೆ, ಮಹಾನ್ ಮಹಾನ್ ಋಷಿಗಳಿದ್ದಾರೆ. ಅವರು ಮಹಾನುಭಾವರು, ಅನುಭವಿಕರು. ಅವರು ಈ ಮುಖದಿಂದ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಿವರೆಗೂ ವಿವೇಕ ನಮ್ಮ ಹತ್ರ ಇಲ್ಲವೋ ಅಲ್ಲಿವರೆಗೂ ನೀ ಸಾಧಕನಾಗುವುದಿಲ್ಲ. ಸಾಧಕನಾಗಬೇಕು ಮೊಟ್ಟ ಮೊದಲನೇದ್ದು. ನೀ ಏನಾಗಬೇಕು? ವಿವೇಕಿ. ವಿವೇಕಿ ಆಗುವುದು ಅಂದ್ರೆ ಏನು? ವಿವೇಕಯುಕ್ತವಾದ ಬಾಳವೆ, ಚಿಂತನೆಯ ಬಾಳವೆ. ಚಿಂತನೆ ಮೆಕ್ಯಾನಿಕಲ್ ಆಗಬೇಡ, ಇಷ್ಟೇ ಒಂದೇ ಮಾತ್ರ. ಮೆಕ್ಯಾನಿಕಲ್ ಆಗ್ಬೇಡ, ಯಾಂತ್ರಿಕ ಜೀವನ ನಡೆಸಬೇಡ. ನಾವು ಕೆಲವು ಸಲ ಟೆಕ್ನಿಕಲ್ ಆಗೋ ಪ್ರಯತ್ನ ಮಾಡ್ತೀವಿ, ಅದು ತಪ್ಪೇ. ಪೂರಾ ಟೆಕ್ನಿಕಲ್ ಆಗಬಾರ್ದು, ಯಾಕೆಂದ್ರೆ ಭಾವನೆಗೂ ಬೆಲೆ ಇರುತ್ತೆ. ಐ ಆಮ್ ಟೆಕ್ನಿಕಲಿ ಟು ಸೇ ಐ ಆಮ್ ಸ್ಟೂಡೆಂಟ್ ಆಫ್ ದ ಸೋ ಅಂಡ್ ಸೋ ಆಚಾರ್ಯ. ಬಟ್ ಮೈ ಇಮೋಷನ್ಸ್ ಆರ್ ಅಟ್ಯಾಚ್ಡ್ ವಿತ್ ದಟ್ ಸ್ವಾಮಿ. ಇದು ಹೆಂಗದ ನೋಡ್ರಿ, ಇಮೋಷನಲ್ ಗುರು ಬೇರೆ ಒಬ್ಬವ, ಟೆಕ್ನಿಕಲ್ ಗುರು ಬೇರೆ ಒಬ್ಬವ. ಅವ ನನ್ನ ನನ್ನ ಕ್ಲಾಸಿಗೆ ಬಂದು ಕೂಡ್ತಾನೆ. ಈಗ ಮತ್ತೆ ನಾನೇನ್ ಮಾಡ್ಬೇಕು? ಈಗ ಅವ್ನು ಕೇಳ್ಬೇಕಾಗ್ತದೆ. ನೋ ಸ್ವಾಮೀಜಿ, ಯು ಆರ್ ಪ್ರಾಕ್ಟಿಕಲ್ ಸ್ವಾಮಿ. ಟೆಕ್ನಿಕಲ್ ಗುರುನು ಇವಾಪರೇಟ್ ಆದ, ಇಮೋಷನಲ್ ಗುರುನು, ಪ್ರಾಕ್ಟಿಕಲ್ ಗುರು. ಸುಮ್ಮನೆ ಹ್ಯಾಂಕಿ ಪ್ಯಾಂಕಿ ಶಬ್ದಗಳನ್ನ ಬೆಳೆಸ್ಕೊಂಡ್ಬಿಟ್ಟೆ. ಈ ಶಬ್ದಗಳಿಗೆ ಏನು ಅರ್ಥ ಇಲ್ಲಪ್ಪ ಅಲ್ಲಿ ಹೇಳ್ತಾರೆ. ಆದೌ ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ, ಎರಡನೇದ್ದು ಮನುಷ್ಯ ಭಿ ಪರಿಗಣ್ಯತೆ. ಇನ್ನ ವೈರಾಗ್ಯ, ಅದನ್ನ ಅಂಡರ್ಲೈನ್ ಮಾಡ್ರಿ. ವಿರಾಗ, ವೈರಾಗ್ಯ. ಏನು ವೈರಾಗ್ಯ? ಯ ಅಮೂತ್ರ ಫಲ ಭೋಗ. ಚಂದ ಕೇಳಿಸ್ಕೊಡ್ರಿ, ಫಲದಲ್ಲಿ ವೈರಾಗ್ಯ ಅಲ್ಲ. ನಾವು ಯಾವಾಗ ವೈರಾಗ್ಯ ವಿಷಯ ಮಾತಾಡ್ತೀವಿ, ನಾವು ನಾಲ್ಕು ಹಣ್ಣು ಎರಡು ಹಣ್ಣು ಅಂತ ಮಾತಾಡೋದಿಲ್ಲ. ಎರಡು ಆಭರಣವೋ, ಆರು ಆಭರಣವೋ, ಹತ್ತು ಆಭರಣವೋ, ಹತ್ತು ಆಭರಣ ಇದ್ದದ್ದು, ಆರು ಆಭರಣ, ಆರು ಇದ್ದದ್ದು, ಎರಡು ಆಭರಣ, ಎರಡು ಆಭರಣ ಇದ್ದು, ಒಂದು ಆಭರಣ, ಅದನ್ನು ನಾವು ಮಾತಾಡೋದಿಲ್ಲ. ವೇದಾಂತ ಅಷ್ಟು ಚೀಪಾಗಿ ಅದನ್ನು ನೋಡೋದೇ ಇಲ್ಲ. ನಾವು ವೈರಾಗ್ಯ ಯಾವಾಗ ಮಾತಾಡ್ತೀವಿ ಅಂತ ಹೇಳಿದ್ರೆ, ಆ ಫಲದಲ್ಲಿ ಭೋಗ ಇಚ್ಛಾ ಅಂತಂದಿರುತ್ತದೆ. ಫಲ ಇಚ್ಛಾ ಬೇರೆ, ಫಲದಲ್ಲಿ ಭೋಗ ಇಚ್ಛಾ ಬೇರೆ. ಸುಂದರವಾದಂತಹ ಈ ಕಾರ್ಯಕ್ರಮ ಆಗಬೇಕು, ಇದು ಫಲ ಇಚ್ಛಾ. ನಿಮ್ಮ ಇಚ್ಛಾನ ಹೌದು, ಅವ್ರ ಇಚ್ಛಾನ ಹೌದು, ಅವ್ರ ಇಚ್ಛೆ ಎಲ್ಲ ನಮ್ಮೆಲ್ಲರ ಇಚ್ಛಾ ಏನಪ್ಪ ಅಂದ್ರೆ ಇದೊಂದು ದೊಡ್ಡ ಕಾರ್ಯಕ್ರಮ, ಇದು ಯಶಸ್ವಿ ಆಗಬೇಕು. ಇದು ನಮ್ಮೆಲ್ಲರ ಇಚ್ಛಾ, ಇದನ್ನು ವೇದಾಂತ ವಿರೋಧ ಮಾಡುವುದೇ ಇಲ್ಲ. ಹೀಗೆ ಆಗುವುದರ ಮೂಲಕವಾಗಿ ಬಹುಶಃ ಮುಂದಿನ ಸಲ ನನಗೆ ಇದಕ್ಕಿಂತ ದೊಡ್ಡ ಜವಾಬ್ದಾರಿ ಕೊಟ್ಟು ಮುಂದಿನ ಪ್ರಮೋಷನ್ ಮಾಡ್ತಾರೆ. ಈಗ ಇಷ್ಟೇ ನೋಡ್ಕೊ ಅಂತ ಹೇಳಿದ್ರೆ ಮುಂದೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ, ಆವಾಗ ನನಗೆ ಸ್ಟೇಜ್ ಮೇಲೆ ಕರ್ಕೊಂಡು ಒಂದು ಸನ್ಮಾನನು ಮಾಡಬಹುದು. ನನಗೆ ನಾನು ಹಿಂಗೆ ತೊಡಗಿದ್ರು ತಾನೇ ಹಂಗೆ ಮಾಡ್ಲಿಕ್ಕೆ ಸಾಧ್ಯ? ಆತನದ್ದು ಯಶಸ್ವಿ ಆಗಬೇಕು. ಇದಕ್ಕೇನಂತಾರೆ? ಫಲ ಭೋಗ ಇಚ್ಛಾ. ನೀವು ಹೊಂದುವ ಫಲದಲ್ಲಿ ರುಚಿಯನ್ನ ಭಾವಿಸಿದ್ದಾದರೆ ನಾವು ಯಾವುದೇ ಫಲ ಹೊಂದ್ರಿ. ವ್ಯಕ್ತಿ, ಒಬ್ಬ ವ್ಯಕ್ತಿ ನಮಗೆ ಬೇಕಾಗಿದ್ದಾನೆ, ಆ ವ್ಯಕ್ತಿ ನನಗೆ ಬೇಕೇ ಬೇಕಾಗ್ತದೆ, ತಪ್ಪಿಲ್ಲ. ಅದರಿಂದ ನನಗೆ ಸುಖ ಅನ್ನಿಸ್ತದ? ಆ ವ್ಯಕ್ತಿಯ ಮೂಲಕವಾಗಿ ಸುಖವನ್ನು ಬಯಸ್ತಾ ಇದ್ದೀಯ, ಭೋಗ ಇಚ್ಛಾ. ವ್ಯಕ್ತಿಯನ್ನ ಬಯಸ್ತಾ ಇದ್ದೀಯ, ಇಚ್ಛಾ. ವ್ಯಕ್ತಿಯನ್ನ ಬಯಸ್ತೀಯ ನೀನು, ಅದು ಇಚ್ಛಾ, ತಪ್ಪೇನಿಲ್ಲದ್ರು. ನಾವು ಈ ವ್ಯಕ್ತಿನ ಬಯಸ್ಬೋದು, ಆ ವ್ಯಕ್ತಿನ ಬಯಸ್ಬೋದು. ಬಾಪ್ಪ ಅವನ್ ಬೇಡ, ನೀನೇ ಬಂದ್ಬಿಡಪ್ಪ, ಹೋಗಿ ಬಂದ್ಬಿಡ ಮಾರ್ಕೆಟ್ಗೆ. ದಿಸ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಆದರೆ ಆ ವ್ಯಕ್ತಿಯ ಮೂಲಕವಾಗಿ ನಾನು ಸುಖವನ್ನು ಬಯಸ್ತೇನಲ್ಲ, ಅದು ಭೋಗ ಇಚ್ಛಾ. ಆ ಭೋಗ ಇಚ್ಛಾ ತಪ್ಪು, ಅದರ ವೈರಾಗ್ಯ ಅಂತ ಕರೀತಾರೆ. ಇರಬಾರ್ದು. ಯಾವ ವ್ಯಕ್ತಿ ವ್ಯಕ್ತಿ ಇರಲಿ, ವಸ್ತು ಇರಲಿ, ಪದಾರ್ಥ ಇರಲಿ, ಯಾವ ಘಟನೆ ಇರಲಿ, ಬಯಸೋದ್ರೊಳಗೆ ಏನೂ ತಪ್ಪಿಲ್ಲ, ಬಯಸೋಣ. ಆದರೆ ಅದು ಮಾತ್ರ ಬಯಸೋದ್ರ, ಅದರೊಳಗೆ ಸುಖವನ್ನು ಬಯಸ್ತೇವೆ ನಾವು, ಅದರೊಳಗೆ ಸುಖವನ್ನು ಭಾವಿಸ್ತೇವೆ. ಇದಕ್ಕೇನಂತ ಕರೀತಾರೆ? ಶೋಭನಾ ಅಧ್ಯಾಸ. ಶೋಭನಾ ಅಧ್ಯಾಸ, ಶೋಭನಾ ಅಧ್ಯಾಸ ಅಂದರೆ ಸುಖವನ್ನು ಭ್ರಮಿಸೋದು. ಮತ್ತೆ ತಿಳ್ಕೊಳ್ರಿ, ನಮ್ಮ ಎಲ್ಲ ಸುಖಗಳು ಭ್ರಮಿತ ಸುಖಗಳೇ. ಎಲ್ಲ ಸುಖಗಳು ಸಾರ ಸಗಟಾಗಿ ಎಲ್ಲವೂ ಭ್ರಮಿತ ಸುಖಗಳೇ. ತಗೋ ನಾ ಸುಖ ಕೊಡ್ತೀನಿ ಅಂತ ಹೇಳಿ ಯಾವ ಬಟ್ಟೆನೂ ಸುಖ ಕೊಡೋದಿಲ್ಲ. ತಗೋ ನಾ ಸುಖ ಕೊಡ್ತೀನಿ ಅಂದ್ರೆ ಯಾವ ವಾಚು ಸುಖ ಕೊಡೋದಿಲ್ಲ, ಯಾವ ಆಭರಣ ಸುಖ ಕೊಡೋದಿಲ್ಲ. ನಾವು ಭಾವಿಸ್ತೀವಿ. ಅದು ಸರಿಯಾದ, ಏ ಬೇಡ ಇದು ಬೇಡ ಅದು ಕೊಡ್ರಿ, ಏನ್ ಮಾಡ್ಲಿಕ್ಕೆ ನೀನು? ಅದು ನೀನು ಅಂದುಕೊಂಡ ಸುಖವನ್ನ ನೀನು ಅದರೊಳಗೆ ಭಾವಿಸಿ ಆಮೇಲೆ ಅದು ನನಗೆ ಸುಖ ಕೊಡ್ತು ಅಂತೇಳಿ ನಿರ್ಧಾರ ಮಾಡ್ತೀವಿ. ಎಲ್ಲ ಸುಖ ಟೆಕ್ನಿಕಲಿ ನೋಡಬೇಕಾದ್ರೆ ಎಲ್ಲ ಸುಖಗಳು ಆ ಭೋಗ ಇಚ್ಛಾ ಇರಬಾರದು, ಅದು ವೈರಾಗ್ಯ ಅನ್ಸೋದು. ವಿವೇಕ ವಿರಾಗ. ಆಮೇಲೆ ಮುಂದಿನ ಹೇಳ್ತಾರೆ, ತದನಂತರಂ ಸಮಾಧಿ ಸಕ್ಕ ಸಂಪತ್ತಿ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ. ನಾಲ್ಕನೇದ್ದು ಮುಮುಕ್ಷುತ್ವಂ, ನನಗೆ ಮೋಕ್ಷ ಉಂಟಾಗಲಿನಂತಹ ತೀವ್ರತ. ಈ ನಾಲ್ಕು ಸಾಧನೆಗಳು, ಈ ನಾಲ್ಕು ಸಾಧನೆಗಳನ್ನು ಯಾರು ಅಳವಡಿಸಿಕೊಂಡಿದ್ದಾರೋ, ಈ ನಾಲ್ಕು ಸಾಧನೆಗಳಿಗೆ ಯಾರು ತೊಡಗಿದ್ದಾರೋ, ಈ ನಾಲ್ಕು ಸಾಧನೆಗಳನ್ನ ಯಾರು ರೂಢಿಸ್ಕೊಳ್ತಾ ಇದ್ದಾರೋ ಅವರು ಈ ಒಂದು ಅಧ್ಯಾತ್ಮ ವಿದ್ಯೆಗೆ ಸಾಧಕರು. ಶಾಂತಿ ಶಾಂತಿ ಶಾಂತಿ. ಹರಿ ಓ ಶ್ರೀ ಗುರುಭ್ಯೋ ನಮಃ. ಹರಿ ಓ ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ.